75 ಕೋಟಿಗೂ ಹೆಚ್ಚು ರೈತರಿಂದ ಅರ್ಜಿ ಸ್ವೀಕರಿಸಿದ್ದು, ಸಂರಕ್ಷಿತ ಬೆಳೆ ವಿಮಾ ತಂತ್ರಾಂಶದ ಮೂಲಕ ಪಾರದರ್ಶಕವಾಗಿ ರೈತರ ಖಾತೆಗೆ ಹಣವನ್ನು ಜಮಾ ಮಾಡುವ ಈ ಯೋಜನೆ ರೈತರನ್ನು ಆಪತ್ತಿನಿಂದ ಪಾರು ಮಾಡುವ ವಿನೂತನ ಯೋಜನೆ. ಈ ಯೋಜನೆಯಲ್ಲಿ ವಿವಿಧ ಬೆಳೆಗಳು ಹಾಗೂ ವಿವಿಧ ವಾಯುಗುಣಕ್ಕೆ ಅನುಗುಣವಾಗಿ ರೈತ ವಿಮಾ ಕಂತನ್ನು ಅತ್ಯಲ್ಪ ಪ್ರಮಾಣದಲ್ಲಿ ನೀಡಬೇಕಾಗುತ್ತದೆ. ರೈತರು ಪಾವತಿಸಿದ ವಿಮಾ ಮೊತ್ತದಷ್ಟೇ ಹಣವನ್ನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ವಿಮಾ ಕಂಪನಿಗೆ ನೀಡುತ್ತಿದೆ. ಬೆಳೆ ನಾಶವಾದಾಗ ಈ ಯೋಜನೆಯಲ್ಲಿ ಸೇರಿದರೆ ಇದರ ಉಪಯೋಗ ಪಡೆಯಬಹುದು. ಹವಾಮಾನದ ವೈಪರೀತ್ಯದಿಂದ ಬೆಳೆ ನಾಶವಾದರೂ WBCIS ಯೋಜನೆ ಅಡಿಯಲ್ಲಿ ವಿಮಾ ಮಾಡಿಕೊಳ್ಳಬಹುದು. ಇದಲ್ಲದೆ ತೆಂಗಿನಕಾಯಿ ಬೆಳೆ ನಾಶಕ್ಕೂ CPIS ಯೋಜನೆಯಡಿ ವಿಮಾ ಸೌಲಭ್ಯ ಇದೆ. ರೈತರು ಈ ಯೋಜನೆ ಸೌಲಭ್ಯ ಪಡೆಯಲು ಸಾಮಾನ್ಯ ಸೇವಾ ಕೇಂದ್ರ ಗ್ರಾಮ 1 ಕಿಸಾನ್ ಕಾಲ್ ಸೆಂಟರ್ 1000435553553 ಹಾಗೂ ಕ್ರಾಪ್ ಇನ್ಸೂರೆನ್ಸ್ ಪೋರ್ಟಲ್ ಇಲ್ಲಿಗೆ ಸಂಪರ್ಕಿಸಬಹುದು. ಸರಿ, ಒಂದು ವಿಷಯ ಹೇಳಿ, ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturikotton.com ಭೇಟಿ ನೀಡಿ. ಕೇಳಿದರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಲೋ ಕಿಸಾನ್ ವಾಣಿ ನೇರ ಫೋನಿನ್ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಾರಂಭ ಆಗ್ತಾ ಇದೆ. ಇಂದಿನ ವಿಷಯ ಅಡಕೆ ಬೆಳೆಯಲ್ಲಿ ಕಂಡುಬರುವ ರೋಗ ಮತ್ತು ಕೀಟಗಳ ನಿರ್ವಹಣೆ. ಕೇಳಿದರೆ ಈ ಕುರಿತು ನಿಮಗೆ ಮಾಹಿತಿ ನೀಡಲು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಶ್ರೀ ಯತಿರಾಜ್ ಕೆ, ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು, ಜಿಲ್ಲಾ ಪಂಚಾಯತ್ ತರೀಕೆರೆ. ಕೇಳುಗರಿಗೆ ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ ಹೀಗಿದೆ: 270283. ಎಸ್ಟಿಡಿ ಕೋಡ್ ಸಂಖ್ಯೆ 08282. ಇನ್ನು ವಾಟ್ಸ್ಆಪ್ ಮುಖಾಂತರ ಪ್ರಶ್ನೆಗಳನ್ನು ಕೇಳುವವರಿಗಾಗಿ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9485727600. ಕೇಳಿದರೆ ಕರೆ ಮಾಡಿ ವಾಟ್ಸ್ಆಪ್ ಸಂಖ್ಯೆಗೆ ನಿಮ್ಮ ಸಂದೇಶಗಳನ್ನು ಕಳುಹಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಆತ್ಮೀಯ ರೈತ ಬಾಂಧವರಿಗೆ ಹಾಗೂ ಕಿಸಾನ್ ವಾಣಿ ಇಂದಿನ ನೇರ ಫೋನಿನ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಹಿರಿಯ ಸಹಾಯಕ ತೋಟಗಾರಿಕಾ ನಿರ್ದೇಶಕರು, ಜಿಲ್ಲಾ ಪಂಚಾಯತ್ ತರೀಕೆರೆ, ಶ್ರೀ ಯತಿರಾಜ್ ಕೆ ಅವರು. ಈ ಕಾರ್ಯಕ್ರಮಕ್ಕೆ ನಮ್ಮ ರೈತ ಬಾಂಧವರ ಪರವಾಗಿ ತಮಗೆ ಸ್ವಾಗತ ಕೋರುತ್ತಾ ಹಾಗೂ ನಮಸ್ಕಾರ ಸರ್. ನಮಸ್ತೆ. ಹೇಳಿ ಸರ್, ಇವತ್ತಿನ ವಿಷಯ ಅಂತಂದ್ರೆ ನಾವು ಅಡಿಕೆ ಬೆಳೆಯಲ್ಲಿ ಏನು ಈಗ ಕೀಟ ಮತ್ತು ರೋಗಗಳ ಒಂದು ನಿರ್ವಹಣೆ ಮತ್ತೆ ಅದು ಯಾವ ರೀತಿಯಿಂದ ಬಾಧಿಸ್ತದೆ, ನಮ್ಮ ರೈತರು ಯಾವ ರೀತಿಯಿಂದ ಅದನ್ನ ಕಂಡುಹಿಡಿಬಹುದು ರೋಗ ಮತ್ತು ಕೀಟ ಅಂತನ್ನೋದನ್ನ ಇವತ್ತಿನ ವಿಚಾರ ಆಗಿದ್ದು. ರೈತ ಬಾಂಧವರೇ, ತಾವು ಹೆಚ್ಚಿನ ಒಂದು ಅಂದ್ರೆ ಇವರಿಂದ ಮಾಹಿತಿ ಪಡೆಯುವುದಾದ್ರೆ ಅಥವಾ ತಾಂತ್ರಿಕ ಮಾಹಿತಿ ಇವರಿಂದ ಪಡೆಯುವುದಾದ್ರೆ ನಮ್ಮ ಭದ್ರಾವತಿ ಆಕಾಶವಾಣಿ ಸ್ಟುಡಿಯೋ ಸಂಖ್ಯೆ ಹೀಗಿದೆ: 270282, ಇನ್ನೊಂದು 270283, ಎಸ್ಟಿಡಿ ಕ್ರಮಾಂಕ 08282. ಈಗ ಮೊದಲ ಕರೆ ಯಾರದು, ಎಲ್ಲಿಂದ ಅಂತ ತೆಗೆದುಕೊಳ್ಳೋಣ. ಹಲೋ, ಹಲೋ, ಹಲೋ, ಹಲೋ, ಹಲೋ, ಕಿಸಾನ್ ವಾಣಿ, ಹಲೋ, ಕೇಳ್ತಾ ಇಲ್ಲ? ಹಾ ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ, ತಮ್ಮ ಹೆಸರು ಹೇಳಿ? ಹೇಳಿ, ನನ್ನ ಹೆಸರು ಡಾಕ್ಟರ್ ಗಂಗಾಧರ ವಾಮ ಆತ್ರೇಯ ಅಂತೇಳಿ, ಶಿವಮೊಗ್ಗ ಜಿಲ್ಲೆ ಸಾಗರದಿಂದ ಮಾತಾಡ್ತೀನಿ. ಹಾ ಹೇಳಿ ಸರ್, ಪ್ರಶ್ನೆ ಏನಂತ ಕೇಳಿ. ಪ್ರಶ್ನೆ ಅದೇ, ಇವತ್ತು ಅಡಕೆ ರೋಗ ಮತ್ತು ಕೀಟಗಳ ಬಾಧೆ ಬಗ್ಗೆ ಮಾನ್ಯ ಸಂಪನ್ಮೂಲ ವ್ಯಕ್ತಿಗಳು ಮಾತಾಡ್ತಿದ್ದಾರೆ ಅಂತ ಅನ್ನಿಸ್ತು. ಹೌದು ಸರ್, ಇದ್ದಾರೆ ನಮ್ಮ ಜೊತೆ. ಸಾಮಾನ್ಯವಾಗಿ ಶಿವಮೊಗ್ಗ ಜಿಲ್ಲೆ ಅಥವಾ ಈ ಮಲೆನಾಡು ಪ್ರದೇಶದಲ್ಲಿ ಮಳೆ ಹೆಚ್ಚಾಯ್ತು ಅಂದ ತಕ್ಷಣನೇ ಜೂನ್ ಜುಲೈನಲ್ಲಿ ಅಡಕೆಗೆ ರೋಗ ಬಂದೇ ಬರುತ್ತೆ, ಕೀಟಗಳ ಬಾಧೆ ಬಂದೇ ಬರುತ್ತೆ. ಹೌದು ಸರ್. ಆದ್ರೆ ಅದಕ್ಕಾಗಿ ಮೈಲ್ ಸುತ್ತ ಅಥವಾ ಇತ್ಯಾದಿ ಔಷಧಿಗಳನ್ನೆಲ್ಲ ರೈತರು ಹೊಡಿಲಿಕ್ಕಾಗಿ ಪ್ರಧಾನತನ ಇರ್ತಾರೆ. ಹೌದು ಸರ್. ಅದಕ್ಕೋಸ್ಕರನೇ ಸರ್ಕಾರ ಕಾಯಂ ಆಗಿ ಈ ಒಂದು ಕೀಟಬಾಧೆ ರೋಗ ಪರಿಹಾರಕ್ಕಾಗಿನೇ ಅವರಿಗೆ ಎಕರೆಗೆ ಇಂತಿಷ್ಟು ಅಂತ ಹೇಳ್ಕೊಂಡು ಒಂದು ನಿಗದಿಯಾದಂತ ಒಂದು ಸೌಲಭ್ಯವನ್ನ ಸರ್ಕಾರ ಕೊಟ್ಟರೆ ಅನುಕೂಲ ಆಗ್ತಿತ್ತು. ಪರಿಹಾರ ಅಂತ ಹೇಳ್ತೀರಾ? ಈಗ ಒಂದು ಎಕರೆಗೆ ಏನಿಲ್ಲ ಅಂತಂದ್ರು ಮೈಲ್ ಸುತ್ತ ಅದು ಇದು ಕೂಲಿ ಅಂತ ಹೇಳ್ಕೊಂಡು 7,000-8,000 ರೂಪಾಯಿ ಬೀಳತ್ತೆ. ಒಂದ್ಸರಿ ಔಷಧಿ ಹೊಡೆದ್ರು ಕೂಡ ನಿಯಂತ್ರಣಕ್ಕೆ ಬರೋದಿಲ್ಲ, 2-3 ಸರಿ ಹೊಡಿಬೇಕಾಗತ್ತೆ. ಕೃಷಿ ಇಲಾಖೆಯವರು ಬೋಡೋ ದ್ರಾವಣವನ್ನು ಹೊಡೀರಿ ಅಂತ ಸುಲಭದಲ್ಲಿ ಹೇಳ್ಬಿಡ್ತಾರೆ. ಆದ್ರೆ ರೈತರಿಗೆ ಅದನ್ನ ಮುಟ್ಟಿಸ್ಬೇಕಲ್ಲ, ಅದನ್ನ ಹೊಡಿಬೇಕಲ್ಲ. ಅಂದ್ರೆ ವಿಪರೀತವಾದಂತಹ ಖರ್ಚು ಬರೋದ್ರಿಂದ ಸರ್ಕಾರ ಯಾಕೆ ಈ ಬಗ್ಗೆ ನಿಗಾ ತಗೊಂಡು ಈಗ ಹೆಂಗೆ ಪ್ರಧಾನ ಮಂತ್ರಿಯವರ ಸಮ್ಮಾನ ನಿಧಿ ಅವ್ರ ಖಾತೆಗೆ ನೇರವಾಗಿ ಬಂದ್ ಬೀಳುತ್ತೋ ಎಕರೆ ಪ್ರಕಾರ, ಆ ಪ್ರಕಾರವಾಗಿ ಅವರವರ ಖಾತೆಗೆ ಕೊಟ್ಟರೆ ರೈತ ಸಮಯಕ್ಕೆ ಸರಿಯಾಗಿ ನಿಯಂತ್ರಣವನ್ನು ಮಾಡ್ಕೊಳ್ಳಿಕ್ಕೆ ಆಗ್ತಿತ್ತಲ್ಲ ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ ಹೌದು. ಮತ್ತೆ ಇದು ನೀವು ಇದು ಅಂದ್ರೆ ಸರ್ಕಾರದ ಒಂದು ಮಟ್ಟದಲ್ಲೇ ಇದು ಆದೇಶ ಮಾಡಿಸ್ಬೇಕಂತೀರಾ? ಆಗಬೇಕು, ಸರ್ಕಾರಕ್ಕೆ ನೀವು ಮನವರಿಕೆ ಮಾಡಿಕೊಡ್ಬೇಕು. ನಿಗದಿಯಾಗಿ ಪ್ರತಿ ವರ್ಷ ಈ ರೋಗ ಬಂದೇ ಬರುತ್ತೆ. ಹೌದು, ಇಲ್ಲಿ ಅನ್ನೋ ಪ್ರಶ್ನೆನೇ ಇಲ್ಲ. ಮಳೆ ಜಾಸ್ತಿ ಆಯ್ತು ಅಂದ ತಕ್ಷಣನೇ ತೋಟಕ್ಕೆ ಯಾವುದೇ ತೋಟಕ್ಕಾದ್ರೂ ಮಳೆ ಜಾಸ್ತಿ ಆದಾಗ ರೋಗಗಳು ಬಂದೇ ಬರುತ್ತೆ, ಕೀಟಗಳ ಬಾಧೆಯನ್ನು ವಿಪರೀತ ಆಗೇ ಆಗ. ಈಗ ನಮ್ ಜೊತೆಯಲ್ಲಿದ್ದಾರೆ ಹಿರಿಯ ಸಹಾಯಕ ನಿರ್ದೇಶಕರು ತೋಟಗಾರಿಕೆ ಇಲಾಖೆ ತರೀಕೆರೆ ಅವರು, ತಮಗೆ ಉತ್ತರ ಕೊಡ್ತಾರೆ ಸರ್. ಸರಿ ಸರಿ ಸರಿ ಸರಿ ಸರ್, ನಮಸ್ಕಾರ. ತಾವು ಕೇಳಿರುವಂತ ಪ್ರಶ್ನೆ ಬಹಳ ಸೂಕ್ತವಾಗಿದೆ. ಈ ಮಟ್ಟದಲ್ಲಿ ಈಗ ಎಲೆ ಚುಕ್ಕಿ ರೋಗಕ್ಕೆ ಏನು ಸಿಂಪರಣೆ ಮಾಡಬೇಕು, ಅದು ಪ್ರತಿ ಹೆಕ್ಟೇರ್ಗೆ ನಾವು 6,000 ಏನಾದ್ರೂ ನೀವು ಸಿಂಪರಣೆ ಮಾಡಿರುವಂತಹ ಬಿಲ್ಗಳನ್ನ ತಂದುಕೊಟ್ರೆ 1,500 ರೂಪಾಯಿ ಸಹಾಯಧನ ಕೂಡ ಇಲಾಖೆಗಳ ತೋಟಗಾರಿಕೆ ಇಲಾಖೆಯಿಂದ ಕೊಡ್ತಾ ಇದ್ದಾರೆ. ಇನ್ನು ಹೆಚ್ಚಿನ ಮಟ್ಟದ ಸಹಾಯಧನ ಈಗ ಇನ್ನ ಸರ್ಕಾರದ ಮಟ್ಟದಲ್ಲಿ ನಿರ್ಧಾರ ಆಗಬೇಕಾಗಿದೆ. ಈಗ ಪ್ರಸಕ್ತ ಸಾಲಿನಲ್ಲಿ ಇಷ್ಟು ಒಟ್ಟು ಸರ್ಕಾರದಿಂದ ನಮಗೆ ಸಹಾಯಧನ ಕೊಡ್ಲಿಕ್ಕೆ ಅವಕಾಶ ಇದೆ ಸರ್? ಅದು ಏನು ಎಕರೆಗೆ 300-400 ಚಿಲ್ಲರೆ ಕೊಟ್ರೆ ಯಾವ ಮೂಲೆಗೂ ಸಾಕಾಗೋದಿಲ್ಲ, ಯಾವ ತರದಲ್ಲೂ ಸಾಕಾಗೋದಿಲ್ಲ. ಆದ್ರೆ 1 ಎಕರೆಗೆ ಸಿಂಪಡಿಸ್ಬೇಕು ಅಂತಂದ್ರೆ ಕನಿಷ್ಠ 8,000-9,000 ರೂಪಾಯಿ. ಅದು ಒಬ್ಬಿಬ್ಬರು ರೈತರಿಗಲ್ಲ, ಪ್ರತಿಯೊಬ್ಬ ರೈತರಿಗೂ ಅಷ್ಟೆಲ್ಲ ಖರ್ಚು ಬಂದೇ ಬರುತ್ತೆ. ನೀವು ಔಷಧೋಪಚಾರ ಮಳಿಗೆ ಹೋಗಿ ಕೇಳಿದ್ರು ಅದು ನಿಜವಾಗಿರುತ್ತೆ. ಅದರಿಂದ ನಿಮ್ಮಂತವರು ಸರ್ಕಾರಕ್ಕೆ ಒಂದು ನೇರ ವರದಿಯನ್ನು ಸಲ್ಲಿಸಿದ್ರೆ ಮುಂದಿನ ದಿನಗಳಲ್ಲಿ ಅನುಕೂಲ ಆಗ್ತಿತ್ತು ಅಂತ. ಆಗ್ಲಿ ಸರ್, ನಮ್ಮ ಮೇಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ನಾವು ವರದಿಯನ್ನ ಕೊಡ್ತೀವಿ. ಹೆಚ್ಚಿನ ಸಹಾಯಧನ ಸೌಲಭ್ಯ ಕೊಡ್ಲಿಕ್ಕೆ ನಾವು ಮೇಲಾಧಿಕಾರಿಗಳಿಗೆ ಪತ್ರವನ್ನು ಬರೀತೀವಿ ಸರ್. ಇನ್ನೊಂದು ಈಗ ವಾಟ್ಸ್ಆಪ್ ಮೂಲಕ ಅವರು ಪ್ರಶ್ನೆ ಕೇಳಿದ್ದಾರೆ. ಶುಭ ಸಂಜೆ ಸರ್. ವಾಟ್ಸ್ಆಪ್ ಅಲ್ಲಿ ನಮ್ಮ ಸಮಸ್ಯೆಗಳನ್ನು ಕಳಿಸಬಹುದಾ? ಕಳಿಸಬಹುದು ವಾಟ್ಸ್ಆಪ್, ಯಾಕಂದ್ರೆ ಎರಡು ಕೂಡ ಇಟ್ಟಿದ್ವಿ ಸರ್. ನಿಮಗೆ ಒಂದು ವೇಳೆ ಕರೆ ಸಿಗದೆ ಇದ್ದಾಗ, ಕರೆಯಲ್ಲಿ ಏನಾದರೂ ತಾಂತ್ರಿಕ ದೋಷ ಇದ್ದರೆ ವಾಟ್ಸ್ಆಪ್ ಮುಖಾಂತರ ಕೂಡ ತಾವು ಸಂದೇಶ ಕಳಿಸಿ ಪರಿಹಾರಗಳನ್ನ ಪಡ್ಕೊಳ್ಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೇಳ್ತೀನಿ ಸರ್, 9485752606. ಇನ್ನೊಂದ್ಸಲ ಹೇಳ್ತೇನೆ, 9485752606. ಇದು ವಾಟ್ಸ್ಆಪ್ ಸಂಖ್ಯೆ. ಆಕಾಶವಾಣಿ ವ್ಯಾಪ್ತಪ್ಪ ಅಥವಾ ಕೃಷಿ ಇಲಾಖೆ ವ್ಯಾಪ್ತಪ್ಪ ಇದು? ಇಲ್ಲ, ಇದನ್ನ ನಾವು ಆಕಾಶವಾಣಿಯವರು ಕೃಷಿ ತೋಟಗಾರಿಕೆ ಇಲಾಖೆಯವರನ್ನ ಕರೆಸ್ಬಿಟ್ಟು ತಮಗೆ ಮಾಹಿತಿ ಕೊಡ್ತಕ್ಕಂತ ಕಾರ್ಯಕ್ರಮ ಮಾಡ್ತಾ ಇರೋದು. ಹಾ, ಈ ವ್ಯಾಪ್ತಪ್ಪ ನಾವು ಕಳಿಸಿದ್ರೆ ನೇರವಾಗಿ ಆಕಾಶವಾಣಿಗೆ ಬಂದು ಆ ಸಂದೇಶ ಅವರು ನಿಮಗೆ ಮುಂದುವರ್ಸ. ಅಂದ್ರೆ ಈ ಕಾರ್ಯಕ್ರಮದ ನೇರ ಕಾರ್ಯಕ್ರಮದಲ್ಲಿ ಪ್ರತಿ ದಿವಸ ಅಂತೂ ನಾವು ಸಂದರ್ಶನ ರೂಪದಲ್ಲಿ ನಿಮಗೆ ನಾನು ಹಾಜರಾಗಿರ್ತೇನೆ, ನಿಮ್ಮ ಒಂದು ಕಿವಿಗಳಿಗೆ ನಾನು ಇದಾಗಿರ್ತೇನೆ. ಆದ್ರೆ ಇವತ್ತು ಪ್ರತಿ ಮಂಗಳವಾರ ಏನಂತಂದ್ರೆ ಆಕಾಶವಾಣಿಯ ಹಲೋ ಕಿಸಾನ್ ವಾಣಿ ಅಂತೇಳಿ, ಅಂದ್ರೆ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ಕೃಷಿ ರಂಗ ವಿಭಾಗದ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಈ ಒಂದು ಕಾರ್ಯಕ್ರಮ ಇಟ್ಕೊಂಡಿರೋದು, ನೇರ ಫೋನಿನ ಕಾರ್ಯಕ್ರಮ. ಉತ್ತಮವಾದ ಕಾರ್ಯಕ್ರಮ ಮತ್ತು ಉತ್ತಮವಾದ ಅವಕಾಶ ಮುಂದಿನ ದಿನಗಳಲ್ಲಿ ಇದರಿಂದ ಹೆಚ್ಚಿನ ಉಪಯೋಗ ರೈತರಿಗೆ ಆಗ್ಲಿ ಅಂದ್ರೆ ಆ ಒಂದು ಉದ್ದೇಶದಿಂದನೇ ಕಿಸಾನ್ ವಾಣಿ ಹಲೋ ಕಿಸಾನ್ ವಾಣಿ ಅಂತ ಹೇಳಿ ನಾವು ಈಗ ಕಳೆದ ಒಂದು 2 ತಿಂಗಳಿಂದ ಇದು ಸತತವಾಗಿ ಪ್ರತಿ ಮಂಗಳವಾರ ನಾವು ಹಮ್ಮಿಕೊಂಡು ಬಂದಿದ್ವಿ. ರೈತರ ಅಪೇಕ್ಷೆ ಮೇರೆಗೆ ಕೂಡ ನಾವು ವಿವಿಧ ಒಂದು ಟಾಪಿಕ್ ಅಂದ್ರೆ ವಿವಿಧ ಒಂದು ವಿಷಯಗಳನ್ನ ಇಟ್ಕೊಂಡ್ಬಿಟ್ಟು ಅಂದ್ರೆ ರೈತರಿಗೆ ಅವಾಗಿಂದ ಅವಾಗಲೇ ತಕ್ಷಣ ಅವರಿಗೆ ಉತ್ತರ ಸಿಗ್ಲಿ, ಅವರಿಗೆ ಒಂದು ಪರಿಹಾರ ರೂಪದಲ್ಲಿ ಅವರಿಗೆ ಸಮಾಧಾನ ಆಗ್ಲಿ ಅಂತ ನಾವು ಉದ್ದೇಶದಿಂದ ನಾವು ಎಲ್ಲಾ ದಾವಣಗೆರೆ ಜಿಲ್ಲೆ, ಶಿವಮೊಗ್ಗ ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ ಎಲ್ಲಾ ಸಂಪನ್ಮೂಲಗಳ ವ್ಯಕ್ತಿಗಳು ಆಮೇಲೆ ಎಲ್ಲಾ ಸರ್ಕಾರಿ ಅಧಿಕಾರಿಗಳನ್ನ ನಾವು ಕರೆಸ್ತಾ ಇದ್ದೀವಿ ಸರ್, ಕೃಷಿ ಮತ್ತೆ ತೋಟಗಾರಿಕೆಗೆ ಸಂಬಂಧಪಟ್ಟಿದ್ದ ಹಾಗೆ. ಉತ್ತಮ ಕಾರ್ಯಕ್ರಮ, ಮುಂದುವರಿಯಲಿ, ಧನ್ಯವಾದಗಳು. ನಿಮಗೂ ಕೂಡ ಧನ್ಯವಾದ ಕರೆ ಮಾಡಿ ಪ್ರಶ್ನೆ ಕೇಳಿದಕ್ಕೆ. ಇನ್ನು ವಾಟ್ಸ್ಆಪ್ ಮುಖಾಂತರ ಒಬ್ರು ಸಂದೇಶ ಕಳಿಸಿದ್ದಾರೆ ಸರ್, ಪ್ರಸನ್ನ ಕುಮಾರ್ ಗೌಡ್ರ ಅಂತ, ಊರ ಹೆಸರು ಗೊತ್ತಾಗ್ತಾ ಇಲ್ಲ. ಇವ್ರು ಏನಂತಂದ್ರೆ ಅಡಿಕೆ ತೋಟ ಮಾಡಿ 4 ವರ್ಷ ಆಯ್ತು, ಬೇಸಿಗೆ ಬಿಸಿಲಿಗೆ ಬಿರುಕು ಬಿಟ್ಟಿವೆ, ಇದಕ್ಕೆ ಪರಿಹಾರ ಏನು ಅಂತ ಒಂದ್ ಪ್ರಶ್ನೆ ಕೇಳಿದ್ದಾರೆ. ಇನ್ನೊಂದು ಪ್ರಶ್ನೆ, ತೋಟ ಇರುವುದು ಮಲವಗೊಪ್ಪದಲ್ಲಿ, ಮನೆ ಇರುವುದು ನಿಧಿಗೆ ಶಿವಮೊಗ್ಗ, ಇದು ನಿಧಿಗೆಯಿಂದ ಅವರು ಇದು ಮಾಡಿದ್ದಾರೆ. ತೋಟ ಇರೋದು ಇದು ಮಲಗೊಪ್ಪದಲ್ಲಿ. ಸೊ ಇದು ಪ್ರಶ್ನೆ ಸರ್ ಅವ್ರದ್ದು ಏನಂದ್ರೆ, ಅಡಿಕೆ ತೋಟ ಮಾಡಿ 4 ವರ್ಷ ಆಯ್ತು, ಬೇಸಿಗೆ ಬಿಸಿಲಿಗೆ ಇದು ಬಿರುಕು ಬಿಟ್ಟಿವೆ, ಇದಕ್ಕೆ ಪರಿಹಾರ ಅಂತ ಕೇಳ್ತಾರೆ ಸರ್. ಹೇಳಿ ಸರ್ ಏನು? ಅಡಿಕೆ ಬೆಳೆ ಬೇಸಿಗೆ ಕಾಲದಲ್ಲಿ ಕಾಂಡಕ್ಕೆ ಜಾಸ್ತಿ ಬಿಸಿಲು ಬಿದ್ದಂತ ಸಂದರ್ಭದಲ್ಲಿ ಅದು ಸೀಳೋದಾಗಬಹುದು ಅಥವಾ ಒಣಗೋಗುವಂತದ್ದು ಕಾಣ್ತೀವಿ ನಾವು. ಅದಕ್ಕೆ ಬಹಳ ಮುಖ್ಯವಾಗಿ ನೀವು ಬೇಸಿಗೆಯಲ್ಲಿ ಪೂರ್ವವಾಗಿ ಅದಕ್ಕೆ ನೀವು ಸುಣ್ಣವನ್ನ ಲೇಪನ ಮಾಡೋದು ಅಥವಾ ಗರಿಗಳಿಂದ ಆ ಭಾಗವನ್ನ ಮುಚ್ಚುವಂತದ್ದನ್ನ ನಾವು ಕೈಗೊಂಡ್ರೆ ಬಹಳ ಸೂಕ್ತ ಆಗ್ತದೆ. ಅದೇ ರೀತಿ ನಿಮ್ಮ ಏನು ಕಾಂಡದ ಭಾಗ ಒಡೆಯೋದಿಲ್ಲ, ಒಣಗೋದಿಲ್ಲ, ಅದೇ ರೀತಿ ಅದು ಡ್ಯಾಮೇಜ್ ಕೂಡ ಆಗೋದಿಲ್ಲ. ಇದನ್ನ ಪ್ರತಿ ವರ್ಷನೂ ನಾವು ಕಡ್ಡಾಯವಾಗಿ, ಈ ತರ ನಮಗೆ ಪರಿಸ್ಥಿತಿ ಯಾವಾಗ ಬರ್ತದೆ ಅಂದ್ರೆ ಗಿಡಗಳು ಚಿಕ್ಕದ ಇದ್ದಂತ ಸಂದರ್ಭದಲ್ಲಿ, ಇನ್ನೂ ಕಾಂಡದಲ್ಲಿ ಹಸಿ ಪ್ರಮಾಣ ಜಾಸ್ತಿ ಇದ್ದಂತ ಸಂದರ್ಭದಲ್ಲಿ ಈ ತೊಂದರೆಗೆ ಈಡಾಗ್ತದೆ. ಹಾಗಾಗಿ ರೈತ ಬಾಂಧವರು ಬಹಳ ಬೇಸಿಗೆ ಪೂರ್ವ ಬೇಸಿಗೆಯಲ್ಲೇನೆ ಇದಕ್ಕೆ ಸುಣ್ಣವನ್ನ ಲೇಪನೆ ಮಾಡುವಂತದ್ದು, ಅದ್ರ ಜೊತೆಗೆ ಈಗ ಸುಣ್ಣ ಲೇಪನ ಮಾಡಿಬಿಟ್ಟು ಬೇಕಾದ್ರೆ ಗರಿಗಳು ಏನು ಒಣಗಿರೋಂತ ಗರಿಗಳು ಇರ್ತದೆ, ಆ ಗರಿಗಳನ್ನ ಕಟ್ಟುವಂತದ್ದನ್ನ ಮಾಡಿದ್ರೆ ಈ ಒಂದು ಸಮಸ್ಯೆನ ನಾವು ಹತೋಟಿ ಮಾಡಬಹುದು. ಈಗ ಇನ್ನೊಂದು ಪ್ರಶ್ನೆ ಏನಂದ್ರೆ ಸರ್, ಪ್ರಮುಖವಾಗಿ ಈಗ ನಾವು ಅಡಿಕೆ ಬೆಳೆ ರೋಗ ಮತ್ತು ಕೀಟಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಮೊದಲಿಗೆ ನಾವು ರೋಗಗಳು ತಗೊಂಡ್ರೆ ಯಾವೆಲ್ಲ ಒಂದು ರೋಗಗಳು ಪ್ರಮುಖವಾಗಿ ನಮ್ಮ ಒಂದು ಪ್ರದೇಶದಲ್ಲಿ ಅಂದ್ರೆ ಮಲೆನಾಡ ಆಗಿರ್ಬಹುದು, ಅರೆ ಮಲೆನಾಡ ಆಗಿರ್ಬಹುದು, ಜೊತೆಗೆ ಪಕ್ಕದ ಒಂದು ಕರಾವಳಿ ಪ್ರದೇಶದಲ್ಲಿ ಆಗಿರ್ಬಹುದು, ಪ್ರಮುಖ ರೋಗಗಳ ಬಗ್ಗೆ ಮತ್ತೆ ಅದರ ಒಂದು ಚಿಹ್ನೆ, ಅದರ ಒಂದು ಯಾವ ರೀತಿ ಅದು ಹಾನಿ ಮಾಡ್ತದೆ, ನಿರ್ವಹಣಾ ಕ್ರಮವಾಗಿ ನಾವು ಏನ್ ಮಾಡಬೇಕು ಅನ್ನೋದನ್ನ. ಈಗ ತಮಗೆಲ್ಲ ತಿಳಿದಿರುವ ಹಾಗೆ ಅಡಿಕೆ ಬರೀ ಮಲೆನಾಡಲ್ಲಾಯ್ತು ಅಥವಾ ಕರಾವಳಿ ಪ್ರದೇಶದಲ್ಲಾಯ್ತು ಬೆಳೀತಾ ಇಲ್ಲ, ಈಗ ಬಯಲುಸೀಮೆಯಲ್ಲೂ ಕೂಡ ಹೆಚ್ಚು ಪ್ರದೇಶಗಳಲ್ಲಿ ನಾವು ಅಡಿಕೆಯನ್ನ ನೋಡ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಕಳೆದ ಒಂದು 7-8 ವರ್ಷದಿಂದ ಹೆಚ್ಚು ಹೆಚ್ಚು ಪ್ರದೇಶ ಅಡಿಕೆಗೆ ಕನ್ವರ್ಟ್ ಆಗ್ತಿದೆ. ಗದ್ದೆ ಭೂಮಿ ಇರಬಹುದು ಅಥವಾ ಖಾಲಿ ಜಾಗಗಳು, ಜಮೀನುಗಳು ಇರಬಹುದು, ಎಲ್ಲದನ್ನು ಪೂರ್ತಿ ಪ್ರಮಾಣದಲ್ಲಿ ಅಡಿಕೆಗೆ ಪರಿವರ್ತನೆ ಮಾಡ್ತಾ ಇದ್ದಾರೆ. ರೈತರು ಪ್ರತಿ ವರ್ಷನೂ ಹೆಚ್ಚು ಹೆಚ್ಚು ಪ್ರಮಾಣದಲ್ಲಿ ಅಡಿಕೆಯನ್ನ ಬೆಳೀತಾ ಇದ್ದಾರೆ. ಇದು ಸಿಂಗಲ್ ಮಾನೋ ಕ್ರಾಪ್ ಆಗಿರೋದ್ರಿಂದ ಏನಪ್ಪಾ ಅಂದ್ರೆ ಅಡಿಕೆ ಬೆಳೆನೆ ಜಾಸ್ತಿ ಪ್ರಮಾಣದಲ್ಲಿ ಬೆಳೀತಾ ಇರೋದ್ರಿಂದ ಹೆಚ್ಚು ಹೆಚ್ಚು ಹೊಸ ರೋಗಗಳು ಮತ್ತು ಕೀಟಗಳ ಬಾಧೆಗಳು ಜಾಸ್ತಿ ಆಗ್ತಾ ಇದೆ. ಬಹಳ ಮುಖ್ಯವಾಗಿ ಅಡಿಕೆ ಜೊತೆ ಮಿಶ್ರ ಬೆಳೆಯಾಗಿ ಬೇರೆ ಬೆಳೆಗಳನ್ನ ಬೆಳೀತಾ ಇಲ್ಲ, ಬರೀ ಅಡಿಕೆ ಬೆಳೆಯನ್ನೇ ಬೆಳೀತಾ ಇರೋದ್ರಿಂದ ಪೂರ್ತಿ ಪ್ರಮಾಣದಲ್ಲಿ ತಾವು ನೋಡ್ತಾ ಇರಬಹುದು, ಶಿವಮೊಗ್ಗ ಜಿಲ್ಲೆ ಇರಬಹುದು, ಚಿಕ್ಕಮಗಳೂರು ಇರಬಹುದು, ಚಿತ್ರದುರ್ಗ ಇರಬಹುದು, ದಾವಣಗೆರೆ ಇರಬಹುದು, ಇತ್ತೀಚಿನ ದಿವಸಗಳಲ್ಲಿ ತುಮಕೂರು ದಾಟಿ ಅಪ್ ಟು ನಮ್ಮ ಚಿಕ್ಕಬಳ್ಳಾಪುರ ತನಕನೂ ಹೋಗಿದೆ. ಕೆಲವು ಭಾಗ ಕೋಲಾರ ಭಾಗದಲ್ಲಿ ಬೆಳೀತಾ ಇದ್ದಾರೆ, ಹಾವೇರಿ ಭಾಗದಲ್ಲಿ ಬೆಳೀತಾ ಇದ್ದಾರೆ, ರಾಮನಗರ ಜಿಲ್ಲೆಯಲ್ಲಿ ಬೆಳೀತಾ ಇದ್ದಾರೆ, ಮೈಸೂರಲ್ಲಿ ಬೆಳೀತಾ ಇದ್ದಾರೆ. ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ರಾಜ್ಯದಲ್ಲಿ ಜಾಸ್ತಿ ಪ್ರದೇಶದಲ್ಲಿ ಅಡಿಕೆಯನ್ನು ಬೆಳೀತಾ ಇದ್ದಾರೆ. ಬಹಳ ಮುಖ್ಯವಾಗಿ ನಮಗೆ ಅಡಿಕೆಯಲ್ಲಿ ರೋಗಗಳು ಬಂದ್ಬಿಟ್ಟು ನಮಗೆ ಹೆಚ್ಚಾಗಿ ಮಲೆನಾಡಲ್ಲಿ ಕಂಡು ಬರುವಂತದ್ದು ನಮಗೆ ಅಡಿಕೆ ಕೊಳೆ ರೋಗ ಕಂಡು ಬರ್ತದೆ. ಅದೇ ರೀತಿ ಅಡಿಕೆಯಲ್ಲಿ ಇತ್ತೀಚೆಗೆ ಹೆಚ್ಚು ಬಾಧೆಗೊಳಗಾಗ್ತಾ ಇರುವಂತದ್ದು ನಮಗೆ ಎಲೆ ಚುಕ್ಕಿ ರೋಗ ಜಾಸ್ತಿ ಪ್ರಮಾಣದಲ್ಲಿ ಡ್ಯಾಮೇಜ್ ಮಾಡ್ತಾ ಇದೆ. ಅದೇ ರೀತಿ ಅಣಬೆ ರೋಗ, ತಮಗೆಲ್ಲ ತಿಳಿದಿರುವ ಹಾಗೆ ಅಣಬೆ ರೋಗ ಸ್ವಲ್ಪ ಪ್ರಮಾಣದಲ್ಲಿ ಬಯಲುಸೀಮೆಯಲ್ಲಿ ಸ್ವಲ್ಪ ಬ್ಯಾಕ್ಟೀರಿಯಲ್ ಲೀವ್ ಸ್ಪಾಟ್ ಅನ್ನು ಕೂಡ ಜಾಸ್ತಿ ಪ್ರಮಾಣದಲ್ಲಿದೆ. ನಾವು ಮೊದಲಿಗೆ ತಗೊಳ್ಳೋದಾದ್ರೆ ಸ್ವಲ್ಪ ಪ್ರಮಾಣದಲ್ಲಿ ನಾವು ಮಲೆನಾಡಲ್ಲಿ ಹೆಚ್ಚು ಕಂಡು ಬರುವಂತದ್ದು ಅಡಿಕೆ ಕೊಳೆ ರೋಗ, ದೊಡ್ಡ ಪ್ರಮಾಣದಲ್ಲಿ ಡ್ಯಾಮೇಜ್ ಮಾಡ್ತದೆ ಬೆಳೆಗೆ, ಇಳುವರಿಗೆ 50%-50% ಹೆಚ್ಚು ಪ್ರಮಾಣದಲ್ಲಿ ಇಳುವರಿ ಕುಂಠಿತ ಆಗುವಂತದ್ದು ಆಗ್ತದೆ. ಇದರಲ್ಲಿ ಏನಪ್ಪಾ ಅಂದ್ರೆ ಇದು ಫೈಟಾಪ್ತರ ಒಂದು ರೋಗಾಣುವಿಂದ ಹರಡುವಂತ ರೋಗ ಇದು. ಗೊಂಚಲುಗಳು ಮೇಜರ್ ಆಗಿ ನಮಗೆ ಗೊಂಚಲುಗಳಲ್ಲಿ ಡ್ಯಾಮೇಜ್ ಮಾಡ್ತದೆ, ಗೊಂಚಲುಗಳ ಮೇಲೆ, ಕಾಯಿಗಳ ಮೇಲೆ ಅದು ಕಪ್ಪು ಬಣ್ಣಕ್ಕೆ ತಿರುಗ್ಬಿಟ್ಟು ಅದಾದ ನಂತರ ಶಿಲೀಂಧ್ರ ಅದ್ರ ಮೇಲೆ ಬಿಳಿ ಶಿಲೀಂಧ್ರ ಬೆಳೆದ್ಬಿಟ್ಟು ಕಾಯಿ ಬಲಿಯುವಂತ ಸಂದರ್ಭದಲ್ಲಿ ಬಲಿಯೋದಕ್ಕಿಂತ ಮುಂಚಿತವಾಗಿ ಕಾಯಿ ಉದುರೋಗ್ಬಿಟ್ಟು ಗೊಂಚಲು ಪೂರ್ತಿ ರೋಗಗ್ರಸ್ತ ಆಗುವಂತದ್ದು, ಅದೇ ರೀತಿ ಇಳುವರಿ ಪೂರ್ತಿ ಪ್ರಮಾಣದಲ್ಲಿ ಕುಂಠಿತ ಆಗುವಂತದ್ದನ್ನ ನಾವು ಕಾಣ್ತೀವಿ. ಈ ಅಡಿಕೆ ಕೊಳೆ ರೋಗ ಮಲೆನಾಡಲ್ಲಿ ತುಂಬಾ ಪೂರ್ತಿ ಪ್ರಮಾಣದಲ್ಲಿ ಹೆಚ್ಚು ಬೆಳೆಯನ್ನ ಹಾನಿ ಮಾಡುವಂತದ್ದನ್ನ ನಾವು ನೋಡಬಹುದು. ಹಾಗಾಗಿ ಮಲೆನಾಡಲ್ಲಿ ಪ್ರತಿ ವರ್ಷ ಪೂರ್ವ ಮುಂಗಾರಿಗೆನೆ ಅವರು ಬೋರ್ಡೋ ದ್ರಾವಣವನ್ನ 1% ಬೋರ್ಡೋ ದ್ರಾವಣ ಏನಿದೆ 1% ಬೋರ್ಡೋ ದ್ರಾವಣನ ಸಿಂಪರಣೆ ಮಾಡ್ತಾರೆ. ಅದೇ ರೀತಿ ಆ ಬೆಳೆ ಮತ್ತು ಮಳೆಗಾಲ ಟೋಟಲ್ ನೋಡಿಕೊಂಡು 3-4 ಸಿಂಪರಣೆಯನ್ನ ಕಡ್ಡಾಯವಾಗಿ ತಗೊಳ್ಬೇಕಾಗ್ತದೆ. ಕೆಲವು ಭಾಗಗಳಲ್ಲಿ ಏನ್ ಮಾಡ್ತಾರೆ, ಕೆಲವು ಭಾಗಗಳಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಪ್ರಾರಂಭ ಹಂತದಲ್ಲಿ ಇದ್ದಾಗ ಅವರು ಮುಂಚಿತವಾಗೇನೆ ಮಳೆಗಾಲ ಪೂರ್ವಗೇನೆ 1% ಬೋರ್ಡೋ ದ್ರಾವಣ ಸಿಂಪರಣೆ ಮಾಡಿಕೊಂಡ್ರೆ ಪೂರ್ಣ ಪ್ರಮಾಣದಲ್ಲಿ ಹತೋಟಿ ಮಾಡಬಹುದು. ಕೆಲವು ಸಂದರ್ಭದಲ್ಲಿ ರೈತರಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಅಂದ್ರೆ, ಕಂಟಿನ್ಯೂಸ್ ಸ್ಟ್ರೆಚ್ ಅಲ್ಲಿ ಮಳೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಸಿಂಪರಣೆ ತಗೊಳಕ್ ಆಗೋದಿಲ್ಲ. ಆ ಸಂದರ್ಭದಲ್ಲೂ ಕೂಡ ಅವರಿಗೆ ಸ್ವಲ್ಪ ರೋಗ ಜಾಸ್ತಿ ಆಗುವಂತ ಸಾಧ್ಯತೆಗಳಿರ್ತದೆ. ಹಾಗಾಗಿ ಯಾವಾಗ ಬಿಡುವು ಕೊಡ್ತದೆ ಆ ಸಂದರ್ಭದಲ್ಲಿ ಅವರು ಶೇಕಡಾ 1% ಬೋರ್ಡೋ ದ್ರಾವಣವನ್ನ ಕಡ್ಡಾಯವಾಗಿ ಸಿಂಪರಣೆ ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ನಮಗೆ ಸಿಸ್ಟಮಿಕ್ ಮತ್ತೆ ಕಾಂಟ್ಯಾಕ್ಟ್ ಏನ್ ಫಂಜಿಸೈಡ್ಸ್ ಇದೆ, ಮೆಟಾಲಾಕ್ಸಿಲ್ ಪ್ಲಸ್ ಮ್ಯಾಂಕೋಸೆಬ್ ಕಾಂಬಿನೇಷನ್ ಇರುವಂತ ಒಂದು ಶಿಲೀಂಧ್ರ ನಾಶಕಗಳನ್ನು ಕೂಡ ಅವರು ಸಿಂಪರಣೆ ತಗೋಬಹುದು. ಅದ್ರ ಜೊತೆಗೆ ಏನಪ್ಪಾ ಅಂದ್ರೆ ಸ್ವಲ್ಪ ಅಂಟನ್ನ ಹಾಕೋಬೇಕಾಗ್ತದೆ, ಏನ್ ಗಮ್ ಅಂತ ಹೇಳ್ತೀವಿ. ಯಾಕಂದ್ರೆ ಆ ಸಿಂಪರಣೆ ಮಾಡಿದ್ದಂತ ಔಷಧಿ ಗೊಂಚಲ ಮೇಲೆ ಏನು ಎಲೆಗಳ ಮೇಲೆ ಸಿಂಪರಣೆ ಮಾಡಿದ್ದು ಅದು ಸ್ಪ್ರೆಡ್ ಆಗಬೇಕು. ಆ ಗಿಡದಲ್ಲಿ ಒಂದು 4-5 ಗಂಟೆ ಅದ್ರಲ್ಲಿ ಉಳಿದ್ರೆ ಅದ್ರದ್ದು ಎಫೆಕ್ಟ್ ಇರ್ತದೆ, ಅದೇ ರೀತಿ ರೋಗನು ಕೂಡ ಹತೋಟಿಗೆ ಬರ್ತದೆ. ಇದು ಮಲೆನಾಡಲ್ಲಿ ಹೆಚ್ಚು ನಮಗೆ ಸಮಸ್ಯೆ ಉಂಟು ಮಾಡುವಂತ ರೋಗ. ಹತೋಟಿ ಪ್ರತಿ ವರ್ಷ ಈ ಸಿಂಪರಣೆಯನ್ನ ಅವರು ಪದೇ ಪದೇ ಮಾಡಬೇಕಾಗತ್ತೆ. ಹಾಗಾದ್ರೆ ಮಾತ್ರ ನಾವು ಅದನ್ನು ಹತೋಟಿಗೆ ತರಬಹುದಾಗುತ್ತೆ. ಅದೇ ರೀತಿ ಈಗ ನೀವೆಲ್ಲ ನೋಡ್ತಾ ಇರಬಹುದು, ಇತ್ತೀಚಿನ ದಿವಸದಲ್ಲಿ ಜಾಸ್ತಿ ಚರ್ಚೆಗಿರುವಂತ ವಿಚಾರ ಏನಪ್ಪಾ ಅಂದ್ರೆ ಅಡಿಕೆಯಲ್ಲಿ ಎಲೆ ಚುಕ್ಕಿ ರೋಗ. ಎಲೆ ಚುಕ್ಕಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕಳಸ ಭಾಗ ಇರಬಹುದು, ಚಿಕ್ಕಮಗಳೂರು ಜಿಲ್ಲೆ, ಅದೇ ರೀತಿ ಸಾಗರ ಇರಬಹುದು, ಅದೇ ರೀತಿ ಶೃಂಗೇರಿ, ಕೊಪ್ಪ, ಈ ಭಾಗಗಳಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಹಾನಿ ಮಾಡಿರುವಂತದ್ದು. ಕಳೆದ 3-4 ವರ್ಷದಲ್ಲಿ ಇದರ ತೊಂದರೆಯಿಂದ ಶೇಕಡ 50-80% ಇಳುವರಿನೂ ಕೂಡ ಕೆಲವು ಭಾಗಗಳಲ್ಲಿ ಕುಂಠಿತ ಆಗಿದೆ. ವಿಜ್ಞಾನಿಗಳ ತಂಡನೂ ಕೂಡ ಹಲವಾರು ಬಾರಿ ಇದಕ್ಕೆ ತೋಟಗಳಿಗೆ ವೀಕ್ಷಣೆಯನ್ನು ಕೂಡ ಮಾಡಿದ್ದಾರೆ, ಅದೇ ರೀತಿ ರೆಕಮೆಂಡೇಶನ್ ಕೂಡ ಮಾಡಿದ್ದಾರೆ. ಇದರಲ್ಲಿ ಬಹಳ ಮುಖ್ಯವಾಗಿ 3 ಶಿಲೀಂಧ್ರಗಳಿಂದ ಈ ರೋಗ ಬರ್ತದೆ. ಒಂದು ಕೊಲೆಟೋಟ್ರೈಕಮ್ ಶಿಲೀಂಧ್ರ ಇರಬಹುದು, ಅದೇ ರೀತಿ ಫಿಲೋಸ್ಟಿಕಾ ಶಿಲೀಂಧ್ರ, ಅದೇ ರೀತಿ ಮತ್ತೆ ಫಿಸ್ಟಲೋಷಿಯಾ ಶಿಲೀಂಧ್ರ, 3 ಶಿಲೀಂಧ್ರಗಳಲ್ಲಿ ಈ ರೋಗ ಹರಡುತ್ತೆ. ಈ ಕೊಲೆಟೋಟ್ರೈಕಮ್ ಶಿಲೀಂಧ್ರದಲ್ಲಿ ಏನಾಗುತ್ತಪ್ಪ ಅಂತ ಹೇಳಿದ್ರೆ ಹಳದಿ ಭಾಗ ರೌಂಡ್ ಮಧ್ಯಭಾಗದಲ್ಲಿ ಕಪ್ಪು ಚುಕ್ಕೆ, ಈ ಒಂದು ಎಲೆ ಮೇಲೆ ನಮಗೆ ಕಾಣುವಂತ ಸಿಂಪ್ಟಮ್ಸ್ ಈ ರೀತಿ ಇರ್ತದೆ. ಅದೇ ರೀತಿ ಫಿಲೋಸ್ಟಿಕಾದಲ್ಲಿ ಪೂರ್ತಿ ಕಪ್ಪು ಪ್ರಮಾಣದ ಚುಕ್ಕಿಗಳನ್ನ ನಾವು ಕಾಣ್ತೀವಿ. ಅದೇ ರೀತಿ ನೀವು ಫಿಲೋಸ್ಟಿಷಿಯಾದಲ್ಲಿ ಬಂದಂತ ಸಂದರ್ಭದಲ್ಲಿ ಪೂರ್ತಿ ಹೆಡೆ ಸಮೇತನೆ ಪೂರ್ತಿ ಒಣಗುವಂತದ್ದು ಜಾಸ್ತಿ ಪ್ರಮಾಣದಲ್ಲಾಗುತ್ತೆ, ಸಣ್ಣ ಸಣ್ಣ ಚುಕ್ಕಿಗಳು. ಹಾಗಾಗಿ ಈ ತರ ಸಿಂಪ್ಟಮ್ಸ್ಗಳು ನೀವೇನಾದ್ರೂ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅಂದ್ರೆ ಮೊದಲನೇ ಬಾರಿಗೆ ಅಬ್ಸರ್ವ್ ಮಾಡಿದ್ದಂತ ಸಂದರ್ಭದಲ್ಲಿ ಆ ಸಂದರ್ಭದಲ್ಲೇ ಸಿಂಪರಣೆಗಳನ್ನ, ಶಿಲೀಂಧ್ರ ನಾಶಕಗಳ ಸಿಂಪರಣೆನ ಮಾಡಬೇಕು. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಇದರಲ್ಲಿ ಟೋಟಲ್ ಮ್ಯಾನೇಜ್ಮೆಂಟ್, ನಾವೇನಂತ ಹೇಳ್ತೀವಿ, ಕೃಷಿ ಚಟುವಟಿಕೆಗಳನ್ನ ಪೂರ್ತಿ ಪ್ರಮಾಣದಲ್ಲಿ ಎಲ್ಲಾದನ್ನು ಮಾಡಿಕೊಂಡ್ರೆ ಬಹಳ ಅನುಕೂಲ ಆಗ್ತದೆ. ಮೊದಲನೇದಾಗಿ ಏನಾದ್ರೂ ರೋಗ ಜಾಸ್ತಿ ಇರುವಂತ ಎಲೆಗಳನ್ನ ಕಟ್ ಮಾಡಿ ತೆಗೆಯುವಂತದ್ದಾಗಬಹುದು, ಅದನ್ನ ಬೇರೆಡೆ ಇಟ್ಬಿಟ್ಟು ಸುಟ್ಟು ಹಾಕುವಂತದ್ದು ಮಾಡಬಹುದು. ಅದೇ ರೀತಿ ಸ್ವಲ್ಪ ಪ್ರಮಾಣದಲ್ಲಿ ಏನಾದ್ರೂ ಗೊಬ್ಬರಗಳನ್ನ, ಕೊಟ್ಟಿಗೆ ಗೊಬ್ಬರ ಇರಬಹುದು, ಅಥವಾ ನಮಗೆ ಟ್ರೈಕೋಡರ್ಮಾ ಸೂಡಮಾನಾಸ್ ಇರಬಹುದು, ಅಥವಾ ಈಗ ಅರ್ಕೋ ಮೈಕ್ರೋಬಿಯಲ್ ಕನ್ಸೋರ್ಷಿಯಂ ಅಂತಾನು ಕೂಡ ಬಂದಿದೆ, ಜೈವಿಕ ಗೊಬ್ಬರಗಳು, ಈ ತರದನ್ನು ಕೂಡ ನಾವು ಹೆಚ್ಚು ಉಪಯೋಗ ಮಾಡಬೇಕಾಗ್ತದೆ. ಅದ್ರ ಜೊತೆಗೆ ನಾವು ಶಿಲೀಂಧ್ರ ನಾಶಕಗಳು ಈಗ ತಮಗೆಲ್ಲ ತಿಳಿದಿರುವ ಹಾಗೇನೆ 1% ಬೋರ್ಡೋ ದ್ರಾವಣ ಏನಿದೆ ಅದನ್ನ ಉಪಯೋಗ ಮಾಡೋದ್ರಿಂದ ಇದನ್ನ ಸ್ವಲ್ಪ ಪ್ರಮಾಣದಲ್ಲಿ ಹತೋಟಿ ಮಾಡಬಹುದು. ರೈತ ಬಾಂಧವರೇ, ಇದು ನೇರ ಫೋನಿನ ಕಾರ್ಯಕ್ರಮ, ಆಕಾಶವಾಣಿ ಭದ್ರಾವತಿಯ ಕೃಷಿರಂಗ ವಿಭಾಗದ ಹಲೋ ಕಿಸಾನ್ ವಾಣಿ ಕಾರ್ಯಕ್ರಮ. ಇದು ನೇರ ಫೋನಿನ ಕಾರ್ಯಕ್ರಮ. ಇವತ್ತು ನನ್ನ ಜೊತೆಗಿದ್ದಾರೆ ತರೀಕೆರೆ ಜಿಲ್ಲಾ ಪಂಚಾಯತ್ ತೋಟಗಾರಿಕೆ ವಿಭಾಗದ ಹಿರಿಯ ಸಹಾಯಕ ನಿರ್ದೇಶಕರಾದ ಶ್ರೀ ಯತೀಶ್ ಕೆ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ನೀವು ವಿಷಯ ಅಂತಂದ್ರೆ, ನಾವು ಈಗ ತಾಂತ್ರಿಕವಾಗಿ ಹೇಳುವುದಾದ್ರೆ ಅಡಿಕೆ ಬೆಳೆಯಲ್ಲಿ ರೋಗ ಮತ್ತು ಕೀಟಗಳ ಒಂದು ಗುರುತಿಸುವಿಕೆ, ಅದರ ಒಂದು ನಿಯಂತ್ರಣ ಮತ್ತು ನಿರ್ವಹಣೆ ಕುರಿತು ಇವತ್ತು ನಾವು ಮಾಹಿತಿ ಮಾಡಿಕೊಳ್ಳಿಕ್ಕಿದ್ದೇವೆ. ರೈತ ಬಾಂಧವರು ಕೇಳುಗರು ತಮ್ಮ ಪ್ರಶ್ನೆಗಳನ್ನ ಕೇಳುವುದಾದರೆ ದೂರವಾಣಿ ಸಂಖ್ಯೆ ಹೇಳ್ತೀನಿ, 2702 ಇನ್ನೊಂದು 2702 ಎಸ್ಟಿಡಿ ಕ್ರಮಾಂಕ 08282. ಮತ್ತೆ ಈ ಕರೆ ನಮಗೆ ಸಿಗ್ತಾ ಇಲ್ಲ ಅಥವಾ ಏನಾದರೂ ಸ್ವಲ್ಪ ತಾಂತ್ರಿಕ ದೋಷ ಏನಾದರೂ ಇದ್ರೆ ತಾವು ವಾಟ್ಸಪ್ ಮುಖಾಂತರ ಕೂಡ ನಮಗೆ ಪ್ರಶ್ನೆಗಳನ್ನ ಕೇಳಬಹುದು. ಇವತ್ತು ನಮ್ಮ ಜೊತೆ ಯತೀಶ್ ಕೆ ಅವರಿದ್ದಾರೆ, ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಜೊತೆಗೇನೆ ನೇರವಾಗಿ ಉತ್ತರನ ಕೊಡ್ತಾರೆ. ನಮ್ಮ ವಾಟ್ಸಪ್ ಸಂಖ್ಯೆ ಹೇಳ್ತೇನೆ, 9481572600. ಇನ್ನೊಂದು ಸಲ ಹೇಳ್ತೀನಿ ವಾಟ್ಸಪ್ ಸಂಖ್ಯೆ 9481572600. ಸರ್, ಈಗ ಮತ್ತೆ ಒಂದು ಕರೆ ಬರ್ತಾ ಇದೆ, ಕರೆ ಸ್ವೀಕಾರ ಮಾಡಿ ನಮ್ಮ ಒಂದು ಚರ್ಚೆಯನ್ನ ಮುಂದುವರಿಸೋಣ ಅಂತ ಹೇಳ್ಬಿಟ್ಟು. ಹಲೋ, ಹಲೋ ಕಿಸಾನ್ ವಾಣಿ, ಹಲೋ ಹಲೋ ಹಲೋ ಹಲೋ. ಕರೆಯಲ್ಲಿ ಸ್ವಲ್ಪ ತೊಂದರೆ ಆಗಿ ಕಟ್ ಆಯಿತು. ಇನ್ನು ವಾಟ್ಸಪ್ ಮುಖಾಂತರ ಸಂದೇಶಗಳನ್ನು ಬಂದಿದೆ. ಗೀತಾ ಅವರು ತಂದುಕೊಟ್ಟರು. ಈಗ ಸಾಗರದಿಂದ ಸುರೇಶ್ ಅಂತ ಹೇಳ್ಬಿಟ್ಟು, ಯಾವ ಸಮಯದಲ್ಲಿ ಈ ಒಂದು ಕೀಟ ಬಾಧೆಗಳು ಗಿಡಗಳನ್ನು ಕಾಡುತ್ತವೆ ಅಂತ, ಅಂದ್ರೆ ಅಡಿಕೆಗೆ ಯಾವ ಸಮಯದಲ್ಲಿ ಕೀಟ ಬಾಧೆಗಳು ಕಾಡ್ತವೆ ಅಂತ ಅವರು ಒಂದು ಪ್ರಶ್ನೆ ಇದರಿಂದ ಸಾಗರದಿಂದ ಸುರೇಶ್ ಅವರು ಕೇಳಿದ್ದಾರೆ ಸರ್. ಹಲೋ ಹಲೋ, ನಮಸ್ತೆ, ಯಾರು? ಮುರುಳಿ ಅವರ? ಹಾ ಮುರುಳಿದಾರ್, ಪ್ರಶ್ನೆ ಕೇಳಿ. ಮುರುಳಿ ಅವರು ಶಿವಮೊಗ್ಗದಿಂದ ಕರೆ ಮಾಡಿ. ಹಲೋ ಹಲೋ, ಹಾ ಪ್ರಶ್ನೆ ಕೇಳಿ ಮುರುಳಿದಾರ್. ಸ್ವಲ್ಪ ಸಿಗ್ನಲ್ ಸಿಗೋ ಜಾಗದಲ್ಲಿ ಬಂದ್ಬಿಟ್ಟು ತಾವು ಪ್ರಶ್ನೆ ಕೇಳಿದ್ರೆ ನಮಗೂ ಕೂಡ ಕೇಳಿಸುತ್ತೆ, ಉತ್ತರ ಕೊಡಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಹಲೋ ಕೇಳ್ತಾ ಇದೆ ಸರ್? ಹಾ, ಈಗ ಸ್ವಲ್ಪ ಮುರುಳಿಧರ್ ಸ್ವಲ್ಪ ಸಿಗ್ನಲ್ ಇರೋ ಜಾಗದಲ್ಲಿ ಬನ್ನಿ. ಹಲೋ, ಹಾ ಈಗ ಸ್ವಲ್ಪ ಬಿಟ್ಟು ಕೇಳ್ತಾ ಇದೆ ಮತ್ತೆ ಕಟ್ ಆಗ್ತಾ ಇದೆ. ಹಾ ಕೇಳಿ, ಹಾ ಪ್ರಶ್ನೆ ಕೇಳಿ. ಹಿಡಿಮುಂಡಿಗೆ ರೋಗ, ಹಿಡಿಮುಂಡಿಗೆ ರೋಗದ ಬಗ್ಗೆ ಕೇಳ್ತಾ ಇದ್ದೀರಾ? ನಿರ್ವಹಣೆ ಮಾಡೋದು ಹೇಗೆ ಅಂತ. ಈಗ ನಮ್ಮ ಜೊತೆ ಹಿರಿಯ ಸಹಾಯಕ ನಿರ್ದೇಶಕರಿದ್ದಾರೆ, ಯತಿರಾಜ್ ಕೆ ಅವರು ಉತ್ತರ ಕೊಡ್ತಾರೆ. ರೇಡಿಯೋದಲ್ಲಿ ಉತ್ತರ ಕೇಳಿ. ಓಕೆ ಸರ್, ಧನ್ಯವಾದ ಸರ್. ಧನ್ಯವಾದ ಮುರುಳಿಧರ್ ಕರೆ ಮಾಡಿದ್ದಕ್ಕೆ. ಸರ್ ನಮಸ್ತೆ. ಹಿಡಿಮುಂಡಿಗೆ ಒಂದು ಮುಖ್ಯವಾದ ರೋಗ ಅಲ್ಲ ಸರ್, ಇದು ಫಿಸಿಯಾಲಜಿಕಲ್ ಡಿಸಾರ್ಡರ್. ಹಿಡಿಮುಂಡಿಗೆ ಏನಪ್ಪಾ ಅಂದ್ರೆ, ನಾವು ತೋಟನ ಸರಿಯಾಗಿ ನಿರ್ವಹಣೆ ಮಾಡ್ಲಿಲ್ರೆ ಏನಾದ್ರೂ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ನಾವು ರೈತರು ತೋಟದಲ್ಲಿ ಕೆರೆಗೋಡನ್ನ ಜಾಸ್ತಿ ಹೊಡೆದಿರ್ತಾರೆ, ಕೆರೆ ಮಣ್ಣನ್ನ ಜಾಸ್ತಿ ಹೊಡೆದಿರ್ತಾರೆ. ಅಂತ ಸಂದರ್ಭದಲ್ಲಿ ಬೇರುಗಳಿಗೆ ಉಸಿರಾಟದ ತೊಂದರೆ ಆಗ್ತದೆ, ಆ ಸಂದರ್ಭದಲ್ಲಿ ಗಿಡಗಳು ಬೆಳವಣಿಗೆ ಕುಂಠಿತ ಆಗ್ತದೆ. ಅದೇ ರೀತಿ ನಾವು ಸರಿಯಾದ ಪ್ರಮಾಣದಲ್ಲಿ ಪೋಷಕಾಂಶಗಳ ನಿರ್ವಹಣೆ ಮಾಡಿಲ್ರೆ, ಅಂದ್ರೆ ನಾವು ಮೇಜರ್ ನ್ಯೂಟ್ರಿಯಂಟ್ ಅಂತ ಏನ್ ಹೇಳ್ತೀವಿ, ಮೈಕ್ರೋ ನ್ಯೂಟ್ರಿಯಂಟ್ ಅಂತ ಏನ್ ಹೇಳ್ತೀವಿ, ಅದನ್ನ ಸರಿಯಾದ ಹಂತದಲ್ಲಿ ಸರಿಯಾದ ಸಮರ್ಪಕವಾಗಿ ನಾವು ಬಳಕೆ ಮಾಡಲಿಲ್ಲದಂತ ಸಂದರ್ಭದಲ್ಲಿ ಈ ಹಿಡಿಮುಂಡಿಗೆ ರೋಗ ಕಾಣಿಸ್ತತೆ. ಹಿಡಿಮುಂಡಿಗೆ ರೋಗದಲ್ಲಿ ಬಹಳ ಸಿಂಪ್ಟಮ್ಸ್ ಏನಪ್ಪಾ ಅಂತ ಹೇಳಿದ್ರೆ, ಗರಿಗಳು ಪೂರ್ತಿ ಪ್ರಮಾಣದಲ್ಲಿ ಚಿಕ್ಕದಾಗುತ್ತೆ, ಪೊರಕೆ ರೀತಿ ಆಗುತ್ತೆ ಹಿಡಿಮುಂಡಿಗೆ ಅಂದ್ರೆ. ಅದಕ್ಕೋಸ್ಕರನೇ ಆ ಪದವನ್ನ ಬಳಕೆ ಮಾಡೋದು. ಕರೆ ಸ್ವೀಕಾರ ಮಾಡೋಣ. ಮಾಡೋಣ ಸರ್. ಹಲೋ ಹಲೋ ಹಲೋ ಕಿಸಾನ್ ವಾಣಿ, ಹಲೋ ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಯಾರು, ಎಲ್ಲಿಂದ? ಭದ್ರಾವತಿ ತಾಲೂಕು ಹೊಳೆವನ್ನೂರು ಹೋಬಳಿ ಸಿಡಿಗೇರಿಯಿಂದ ಸರ್ ಮಾತಾಡ್ತಾ. ತಮ್ಮ ಹೆಸರು? ಧರ್ಮೋಜಿರಾವ್ ಚೌಹಾಣ್ ಅಂತ. ಧರ್ಮೋಜಿರಾವ್ ಚೌಹಾಣ್, ನಿಮ್ಮ ಪ್ರಶ್ನೆ ಕೇಳಿ ಧರ್ಮೋಜಿರಾವ್. ಸರ್ ನಮ್ದು ಏನಿಲ್ಲ, 2 ಎಕರೆ ತೋಟ ಇದೆ. ಹಾ, ಜೂನ್ ಜುಲೈ ತಿಂಗಳಿಗೆ ಹಳ್ಳು ಕಟ್ಟೋ ಟೈಮಿಗೆ ಹಳ್ಳೆಲ್ಲ ಉದುರ್ಬಿಡ್ತಾವ ಸರ್. ಇನ್ನೇನ್ ಕಾಯಿ ಇನ್ನೇನ್ ದಪ್ಪ ಹಸಿರುಗಾಯಿ ಹಾಕ್ತಿದ್ದಂಗೆ ಹಳ್ಳೆಲ್ಲ ಉದುರ್ತವೆ. ಹರಳೆಲ್ಲ ಉದುರ್ತವೆ? ಹರಳೆಲ್ಲ ಉದುರ್ತವೆ ಅಂತಂದ್ರೆ ಅದು ಟೆಂಪರೇಚರ್ ಉದುರ್ತಾವ ಅಂತಾನೋ, ಅಥವಾ ಮಳೆಗೆ ಇದಾನೋ, ಅಥವಾ ರೋಗನೋ ಕೀಟನೋ ಅಂತ. ನಮ್ ಜೊತೆ ಹಿರಿಯ ಸಹಾಯಕ ನಿರ್ದೇಶಕರಿದ್ದಾರೆ ತೋಟಗಾರಿಕೆ, ಯತಿರಾಜ್ ಕೆ ತರೀಕೆರೆ ಅವರಿದ್ದಾರೆ. ಯತಿರಾಜ್ ಕೆ ತರೀಕೆರೆ ಅವರಲ್ಲ ಸರ್? ಹೌದು ಹೌದು. ಪ್ರಶ್ನೆಗೆ ನಿಮ್ಮ ಉತ್ತರ ಕೊಡ್ತಾರೆ, ರೇಡಿಯೋದಲ್ಲಿ ಉತ್ತರ ಕೇಳಿ ಸರ್. ಆಮೇಲೆ ಇನ್ನೊಂದು ವಿಶೇಷ ಪ್ರಶ್ನೆ ಸರ್. ಹಾ ಹೇಳಿ. ಏನು ಇಲ್ಲ, ಈಗ ಕೀಟ ಬಾಧೆ ಆಯ್ತು, ರೋಗ ಬಾಧೆ ಆಯ್ತು ಅಡಕೆಗೆ. ಹ್ಮ್ ಸರ್, ಪ್ರಾಣಿಗಳ ಕಾಟ ಜಾಸ್ತಿ ಆಗಿದೆ ಸರ್. ಪ್ರಾಣಿಗಳ ಕಾಟ ಅಂದ್ರೆ ನೀವು ಅರಣ್ಯ ಇಲಾಖೆಗೆ ದೂರ ಬೇಕಾಗ್ತದೆ ಸರ್. ಅರಣ್ಯ ಇಲಾಖೆಗೆ ದೂರ ಕೊಟ್ಟಿದ್ದೀವಿ. ಹ್ಮ್, ಅವರು ಅದೇನ ಬಲೆ ಹಾಕಿ ಇದು ಬೋನ್ ಇಟ್ಟು ಏನೋ ಮಾಡ್ತೀವಿ ಅಂತ ಅರ್ಜಿ ಎಲ್ಲ ಕೊಟ್ಟಿದ್ರು ಸರ್, ಇನ್ನೂ ಬಂದಿಲ್ಲ ಸರ್ ಅವರು. ಅದಕ್ಕೆ ಮಂಗಳು ಮರದಿಂದ ಮರ ಹಾರಿ ಅಡಿಕೆ ಎಲ್ಲ ಕೆಡುತ್ತಿದ್ದವು ಸರ್. ಅದ್ರ ಬಗ್ಗೆ ಏನಾರ ಹೇಳ್ತಿರೋ ಅಥವಾ ಏನಾರ ಮತ್ತೆ ಅರಣ್ಯ ಇಲಾಖೆ? ಇಲ್ಲ, ಈಗ ಅದ್ರ ಬಗ್ಗೆ ಅಂತೂ ಹೇಳಕ್ ಆಗೋದಿಲ್ಲ. ಯಾಕೆ ಕೀಟ ಮತ್ತು ರೋಗಗಳ ಬಗ್ಗೆ ಹೇಳಕ್ ಆಗೋದಿಲ್ಲ ಅಂತಂದ್ರೆ, ಈಗ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರೋ ಹಾಗೆ ಅದು ಅರಣ್ಯ ಇಲಾಖೆಗೆ ಸಂಬಂಧಪಡ್ತದೆ ಅಲ್ವಾ? ಸರಿ ಸರಿ ಸರ್. ಈ ಹರಳು ಉದ್ದ ಅದೇ ಕಾಯಿ ಉದುರ್ತಾ. ಈಗ ಕೇಳಿ ಕೇಳಿ, ರೇಡಿಯೋದಲ್ಲಿ ನಿಮ್ಮ ಉತ್ತರ ಪ್ರಶ್ನೆಗೆ ಉತ್ತರ ಕೇಳಿ, ಇವರು ಹೇಳ್ತಾರೆ. ಸರ್ ಓಕೆ ಸರ್. ಸರ್ ನಮಸ್ಕಾರ. ನಮಸ್ತೆ ಸರ್. ಈಗ ನೀವು ಅಡಕೆ ಹರಳೂರು ಉದುರುವುದ್ರ ಬಗ್ಗೆ ಕೇಳಿದ್ರೆ ಅದು ಸರಿ, ತಾವ್ ಹೇಳ್ತಾ ಇರೋದು ಜೂನ್ ಜುಲೈ ಅಂತ ಸಂದರ್ಭದಲ್ಲಿ ಸ್ವಲ್ಪ ಶೇಂಗಾ ಬೀಜಕ್ಕಿನ ಸ್ವಲ್ಪ ದಪ್ಪ ಆದಂತ ಅಡಿಕೆ ಉದುರುವಂತದ್ದು ಸರ್ವೇ ಸಾಮಾನ್ಯ ಆಗಿದೆ. ಇದು ಸರ್ ಎರಡು ರೀತಿ ವಿಚಾರಕ್ಕೆ ಆಗ್ತದೆ. ಒಂದು, ಸರಿಯಾದ ರೀತಿ ನಾವು ನೀರನ್ನ ನಿರ್ವಹಣೆ ಮಾಡಿರೋದಿಲ್ಲ, ಅವಶ್ಯಕತೆಗೆ ತಕ್ಕಂತೆ ನಿರ್ವಹಣೆ ಮಾಡಿರೋದಿಲ್ಲ, ಜಾಸ್ತಿ ಪ್ರಮಾಣದಲ್ಲಿ ಕೊಟ್ಟಿರ್ತೀವಿ, ಅಥವಾ ಒಂದು ಸಂದರ್ಭದಲ್ಲಿ ಕೊಟ್ಟೇ ಇರೋದಿಲ್ಲ ನೀರು. ಅಂತ ಸಂದರ್ಭದಲ್ಲೂ ಕೂಡ ನಾವು ಹರಳನ್ನ ಉದುರುವಂತದ್ದನ್ನ ಕಾಣ್ತೀವಿ. ಇದಕ್ಕೆ ಬಹಳ ಮುಖ್ಯವಾಗಿ ನಾವು ನೀವು ಹೆಂಗೆ ಹರಿ ನೀರು ಬಿಡ್ತೀರೋ ಅಥವಾ ಡ್ರಿಪ್ ಇರಿಗೇಷನ್ ಅಲ್ಲಿ ಬಿಡ್ತೀರಾ ಸರ್ ನೀರು? ಮೋಟರ್ ಚಾನಲ್ ನೀರು ಹೊಡಿತೀರಾ? ಅದೇ ಸರ್, ಈಗ ತಾವು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ನೀರು ನಿರ್ವಹಣೆ ಬಹಳ ಮುಖ್ಯ ಆಗ್ತದೆ ಸರ್. ಎಷ್ಟು ಅವಶ್ಯಕತೆ ಇದೆ, ತುಂಬಾ ದೊಡ್ಡ ಪ್ರಮಾಣದಲ್ಲಿ ನೀರನ್ನ ನಿಲ್ಸಕ್ ಹೋಗ್ಬೇಡಿ ಅಡಿಕೆಯಲ್ಲಿ. ಎಷ್ಟು ಕಡಿಮೆ ಆಗುತ್ತೋ ಅಷ್ಟು ಮಾತ್ರ ಇದ್ರೂ ಕೆಳಭಾಗದಲ್ಲಿ ಹಸಿ ಇರುತ್ತೆ. ತಾವು ನೀರಿನ ನಿರ್ವಹಣೆಯಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಸರ್. ಹಾಗಾಗಿ ಕೆಲವು ಸಂದರ್ಭದಲ್ಲಿ ಏನಾಗುತ್ತೆ, ಹರಡು ಉದುರುವಂತದ್ದಾಗುತ್ತೆ. ಅದ್ರ ಜೊತೆಗೆ ಇದು ತಾವು ಬೆಳೆದಿರೋದು ಗದ್ದೆ ಭೂಮಿಯಲ್ಲೇನ ಸರ್ ಅಡಿಕೆ? ಅಡಿಕೆ ಅಂದ್ರೆ ಇದು ಗದ್ದೆ ಫಸ್ಟ್ ಭತ್ತ ಮೊದ್ಲು ಭತ್ತ ಮಾಡ್ತಿದ್ದಂತ ಭೂಮಿಯಲ್ಲಿ ನೀವು ಅಡಿಕೆ ಹಾಕಿದಿರಲ್ವಾ? ಬಸಿ ಕಾಲುವೆ ಎಲ್ಲ ಮಾಡಿದಿರ ಸರ್ ಅದರಲ್ಲಿ? ಬಸಿ ಕಾಲುವೆ ಎರಡು ಕಡೆ ಸುತ್ತ ನಾಲ್ಕು ಕಡೆನೂ ಮಾಡಿದೀವಿ, ನಡುವೆ ಏನು ಮಾಡಿಲ್ಲ ಸರ್. ದಯವಿಟ್ಟು ಸರ್, ಈಗ ಭತ್ತ ಬೆಳೆದಂತ ಭೂಮಿಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಗಿಡದ ಬೇರಿನ ಉಸಿರಾಟಕ್ಕೆ ತೊಂದರೆ ಆಗ್ತಾ ಇರ್ತದೆ. ಯಾಕಂದ್ರೆ ಭತ್ತ ನೀವೇನು ಪಡ್ಲಿಂಗ್ ಎಲ್ಲ ಮಾಡ್ಕೊಂಡು ಬೆಳೆದಿರ್ತೀರಲ್ಲ, ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಜಾಸ್ತಿ ಕಾಂಕ್ರೀಟ್ ತರ ಇರುತ್ತೆ ಭೂಮಿ. ಅದಕ್ಕೆ ನೀವು ಸಾವಯವ ಅಂಶಗಳನ್ನ ಜಾಸ್ತಿ ಸೇರಿಸಬೇಕಾಗುತ್ತೆ. ಅಂದ್ರೆ ನಾವು ಕೊಟ್ಟಿಗೆ ಗೊಬ್ಬರ ಇರಬಹುದು ಅಥವಾ ಹಸಿರೆಲೆ ಗಿಡಗಳನ್ನ ನಾವು ಡಯಾಂಚ ಅಥವಾ ಸೆಣಬಿಂದು ಬೆಳೆಯುವಂತದ್ದಾಗಬಹುದು. ಈ ರೀತಿ ನಾವು ಆರ್ಗ್ಯಾನಿಕ್ ಇನ್ಪುಟ್ ಏನ್ ಸಾವಯವ ಅಂಶಗಳನ್ನ ಜಾಸ್ತಿ ನಾವು ಅದಕ್ಕೆ ಭೂಮಿಗೆ ಸೇರಿಸಬೇಕಾಗುತ್ತೆ, ಒಂದು ವಿಚಾರ. ಅದಾದ ನಂತರ ಸರ್, ಮತ್ತೆ ನಮ್ಮ ಬೋರಾನ್ ಮತ್ತೆ ಜಿಂಕ್ ಮೈಕ್ರೋ ನ್ಯೂಟ್ರಿಯಂಟ್ ಡಿಫಿಷಿಯನ್ಸಿಯಿಂದನೂ ಕೂಡ ಮೆಗ್ನೀಷಿಯಂ ಇಂದನೂ ಕೂಡ ದಯವಿಟ್ಟು ಸರ್ ಅದನ್ನು ಜಾಸ್ತಿ ಪ್ರಮಾಣದಲ್ಲಿ ಕೊಡಬೇಡಿ ಸರ್. ಪ್ರತಿ ಗಿಡಕ್ಕೆ ನೀವು 20-30 ಗ್ರಾಮು ಜಿಂಕು, 20 ಗ್ರಾಮು ಬೋರಾನು, 20-25 ಗ್ರಾಮು ಕೊಡಬೇಕು. ಅದೇ ರೀತಿ ಮೆಗ್ನೀಷಿಯಂ ಅಷ್ಟೇ 15-20 ಗ್ರಾಮು. ಮೈಕ್ರೋ ನ್ಯೂಟ್ರಿಯಂಟ್ ಅನ್ನು ಕೊಡುವಂತ ಸಂದರ್ಭದಲ್ಲಿ ತಮ್ದು ಎಷ್ಟು ವರ್ಷದ ಗಿಡ ಸರ್? 12 ವರ್ಷ. ಈಗ ತಾವು ದಯವಿಟ್ಟು ಯಾವುದೇ ಸಂದರ್ಭದಲ್ಲಿ ನಾವು ರಾಸಾಯನಿಕ ಗೊಬ್ಬರಗಳನ್ನ ಕೊಡುವಂತದ್ದಾಗ್ಲಿ ಸಾವಯವ ಗೊಬ್ಬರಗಳನ್ನ ಕೊಡುವಂತದ್ದು ಭೂಮಿಗೆ ಕಡ್ಡಾಯವಾಗಿ ಸೇರಿಸ್ಬೇಕು ಸರ್. 1.5-2 ಅಡಿ ಬಿಟ್ಟು ಅದನ್ನ ಭೂಮಿ ಒಳಗೇನೆ ಗೊಬ್ಬರಗಳನ್ನ ಸೇರಿಸಿ, ಈ ನೀವು ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಇದ್ದಂತ ಸಂದರ್ಭದಲ್ಲಿ ನೀವು ಒಂದು ಸಿಂಪರಣೆ ಮೈಕ್ರೋ ನ್ಯೂಟ್ರಿಯಂಟ್ ಅನ್ನ ಸಿಂಪರಣೆ ನೇರವಾಗಿ ನೀವು ಗಿಡದ ಮೇಲೆ ತಗೋಬಹುದು ಸರ್. ಗೊಂಚಲು ಮೇಲೆನೆ ನೀವು ಮೈಕ್ರೋ ನ್ಯೂಟ್ರಿಯಂಟ್ ಸಿಂಪರಣೆ ಮಾಡಬಹುದು ಸರ್. ನೇರವಾಗಿ ನೀವು ಸಿಂಪರಣೆ ಮಾಡಬಹುದು, ಅಷ್ಟು ನೀವು ಮಾಡಿಕೊಂಡ್ರೆ ಹತೋಟಿಗೆ ಬಂದೇ ಬರುತ್ತೆ ಸರ್. ನಿಮಗೆ ಇನ್ನ ಏನಾದ್ರು ಹೆಚ್ಚು ಆ ತರದ ಸಮಸ್ಯೆಗಳಿದ್ರೆ ಹತ್ತಿರದ ತೋಟಗಾರಿಕೆ ಇಲಾಖೆ ಸಹಾಯಕ ತೋಟಗಾರಿಕೆ ಅಧಿಕಾರಿ ಇರ್ತಾರೆ, ರೈತ ಸಂಪರ್ಕ ಕೇಂದ್ರ, ಅವರನ್ನ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ತಮ್ಮ ತೋಟಕ್ಕೆ ಭೇಟಿ ನೀಡ್ಬಿಟ್ಟು ಮಣ್ಣು ಪರೀಕ್ಷೆ ಏನಾದ್ರು ಮಾಡುವಂತದ್ದಿದ್ರು ಕೂಡ ನೀವು ಮಾಡಿಸಬಹುದು ಸರ್. ಧನ್ಯವಾದ, ಧನ್ಯವಾದ ಧರ್ಮಜಿರಾವ್ ಚೌಹಾಣ್ ಅವರೇ. ತಮಗೆ ಉತ್ತರ ಸಿಕ್ಕಿದೆ ಅನ್ಕೊಳ್ಳೋಣ ಅಲ್ವಾ? ಧನ್ಯವಾದ ನಿಮಗೂ ಕೂಡ. ಇನ್ನೊಂದು ವಾಟ್ಸ್ಆಪ್ ಮುಖಾಂತರ ಸಂದೇಶ ಬಂದಿದೆ, ಮುಖ್ಯವಾಗಿ ತರೀಕೆರೆಯಿಂದ. ಮಂಜುನಾಥ್ ಅವರು ತರೀಕೆರೆಯಿಂದ ವಾಟ್ಸ್ಆಪ್ ಮುಖಾಂತರ ತಮ್ಮ ಪ್ರಶ್ನೆ ಕೇಳಿದ್ದಾರೆ. ಏನು ಅಂತಂದ್ರೆ, ಈ ಮುಖ್ಯವಾದ ಕೀಟಗಳು ಯಾವುವು ಸರ್ ಈ ಅಡಿಕೆ ಬೆಳೆಯಲ್ಲಿ, ಮತ್ತೆ ಪರಿಹಾರ ತಿಳಿಸಿ ಅಂತ ಹೇಳಿದ್ದಾರೆ. ತಮಗೆಲ್ಲ ತಿಳಿದಿರುವ ಹಾಗೆ ಅಡಿಕೆಯಲ್ಲಿ ಬಹಳ ಹೆಚ್ಚು ಬಾಧೆ ಕೊಡುವಂತ ಕೀಟ ಅಂತ ಹೇಳಿದ್ರೆ ಕೆಂಪು ನುಸಿ, ಏನು ನಾವು ಮೈಟ್ಸ್ ಅಂತ ಹೇಳ್ತೀವಿ, ಅದು ಜಾಸ್ತಿ ಸಮಸ್ಯೆನ ಕೊಡ್ತದೆ. ಈಗ ತರೀಕೆರೆ ಭಾಗದಲ್ಲಿ ನಾನು ಅದೇ ಭಾಗದಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಹೆಚ್ಚು ಸಮಸ್ಯೆ ಇರುವಂತದ್ದು ನುಸಿದೆ. ಬೇಸಿಗೆ ಕಾಲದಲ್ಲಿ ಅದು ಸಣ್ಣ ಗಿಡಗಳಲ್ಲಿ ಒಂದು 1 ವರ್ಷದಿಂದ 5-6 ವರ್ಷದ ಗಿಡಗಳ ತನಕನು ಕೂಡ ಹೆಚ್ಚು ನಮಗೆ ನುಸಿಯಿಂದ ಸಮಸ್ಯೆ ಆಗ್ತದೆ. ಏನಾಗುತ್ತೆ, ಬೇಸಿಗೆಗಾಲದಲ್ಲಿ ಜಾಸ್ತಿ ಇದು ಮಲ್ಟಿಪ್ಲೈ ಆಗೋದ್ರಿಂದ ನುಸಿ ಬಾಧೆ, ಏನು ರಸ ಇರುವಂತ ಕೀಡೆ ಇದೊಂದು. ಆ ಎಲೆ ಕೆಳಗೆ ರಸವನ್ನು ಹೀರದಂತ ಸಂದರ್ಭದಲ್ಲಿ, ಬಿಸಿಲು ಜಾಸ್ತಿ ಇರುವಂತ ಬೇಸಿಗೆ ಸಂದರ್ಭದಲ್ಲಿ ಎಲೆಗಳು ಪೂರ್ತಿ ಒಣಗಿ ಗಿಡನೇ ಸಾಯುವಂತ ಪರಿಸ್ಥಿತಿಗಳನ್ನು ಇದೆ. ಹಾಗಾಗಿ ರೈತರು ಬಹಳ ಮುಖ್ಯವಾಗಿ ಇದಕ್ಕೆ ಒಂದು ಏನ್ ಇನ್ಸೆಕ್ಟಿಸೈಡ್ ಅಂತ ಕೀಟನಾಶಕಗಳನ್ನ ಅಂತ ಏನ್ ಹೇಳ್ತೀವಿ ಅದು ಪ್ರಪರ್ಗೇಟ್ ಅಂತ, ಅದನ್ನ ಸಿಂಪರಣೆ ಮಾಡಬಹುದು. ಅದೇ ರೀತಿ ಏನಾದ್ರೂ ವೈಟ್ ಮೀಟ್ಸ್ ಡ್ಯಾಮೇಜ್ ಇದ್ದಂತ ಸಂದರ್ಭದಲ್ಲಿ ಎಕ್ಸ್ಟ್ರಾ ಥಯಾಸೆಕ್ಸ್ ಅಂತ ಸಿಗ್ತದೆ, 1.5 ml ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಅವರು ಸಿಂಪರಣೆ ಮಾಡಬಹುದು. ಯಾವ್ದಾದ್ರು ಅಕಾರಿಸೈಡ್ ಏನು ನಮಗೆ ಮೈಟ್ಸ್ ಗೆ ಉಪಯೋಗ ಮಾಡ್ತೀವಿ ಅಕಾರಿಸೈಡ್ಸ್ ಅಂತ ಹೇಳ್ತೀವಿ. ಇವರಿಗೆ ನಾವು ಸಂದೇಶ ಕಳಿಸೋಣ ಮಂಜುನಾಥ್ ಅವರಿಗೆ. ಹೆಚ್ಚಿನ ಮಾಹಿತಿಗಾಗಿ ತಾವು ತರೀಕೆರೆಗೆ ಬಂದು ಮೀಟ್ ಆಗ್ರಿ, ಸಾಹೇಬ್ರನ್ನ ಕಾಣ್ರಿ ಅಂತ ಹೇಳುತ್ತಾ ಮುಂದಿನ ಒಂದು ವಾಟ್ಸ್ಆಪ್ ಸಂಖ್ಯೆ ವಾಟ್ಸ್ಆಪ್ ಒಂದು ಸಂದೇಶ ತೆಗೆದುಕೊಳ್ಳೋಣ ಸರ್. ಗುರುರಾಜ್ ಶಾಂತಿಪುರದಿಂದ ಇವ್ರು ಏನ್ ಕೇಳಿದಾರಂತಂದ್ರೆ, 3 ವರ್ಷದ ಅಡಿಕೆ ಗಿಡ ಹಳದಿಯಾಗಿದ್ದು ಎಲೆಯ ಮೇಲೆ ಕಪ್ಪು ಚುಕ್ಕೆ, ಒಂದು ಕರೆ ಬರ್ತಾ ಇದೆ. ಇದು ವಾಟ್ಸ್ಆಪ್ ಸಂದೇಶ ಸರ್. 3 ವರ್ಷದ ಅಡಿಕೆ ಗಿಡ ಹಳದಿಯಾಗಿದ್ದು ಎಲೆಯ ಮೇಲೆ ಕಪ್ಪು ಚುಕ್ಕೆ ಇದ್ದು ಗರಿಗಳು ಉದುರುತ್ತಿವೆ, ಇದಕ್ಕೆ ಪರಿಹಾರ ಹೇಳಿ ಅಂತ ಹೇಳ್ತಾವ್ರೆ. ನಮಸ್ತೆ, ಹೇಳಿ, ತಮ್ಮ ಹೆಸರು ಹೇಳಿ. ಸರ್, ನನ್ನ ಹೆಸರು ಲೋಕೇಶಪ್ಪ. ಲೋಕೇಶಪ್ಪ ಮಜ್ಜಿಗೆಹಳ್ಳಿಯಿಂದ ಸರ್. ಮಜ್ಜಿಗೆಹಳ್ಳಿ ಸರ್, ಮಜ್ಜಿಗೆಹಳ್ಳಿ. ಮಜ್ಜಿಗೆಹಳ್ಳಿ, ಪ್ರಶ್ನೆ ಕೇಳಿ. ಸರ್, ಇದು ಈಗ 6-7 ವರ್ಷದ ಗಿಡ ಎಲ್ಲ ಹಿಂಗಾರ ಒಣಗ್ಬಿಡ್ತಾ ಸರ್, ಫಸ್ಟ್ ಬಂದವೆಲ್ಲ, ಅದಕ್ಕೆ ಏನ್ ಮಾಡ್ಬೇಕು? ಹಿಂಗಾರ ಒಣಗ್ತಾ ಇದೆ, ಏನ್ ಮಾಡ್ಬೇಕು ಅಂತ ಕೇಳ್ತಾ ಇದಾರೆ. ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿ ಭದ್ರಾವತಿ ಆಕಾಶವಾಣಿಯ ಸ್ಟುಡಿಯೋದಲ್ಲಿ ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರಿದ್ದಾರೆ, ಯತಿರಾಜ್ ಕೆ ಅಂತ ಹೇಳಿ, ಅವ್ರು ತಮ್ಗೆ ಉತ್ತರ ಕೊಡ್ತಾರೆ ಸರ್. ಸರ್ ನಮಸ್ಕಾರ. ಈಗ ಹೊಂಬಾಳೆ ಮೊದಲಿಗೆ ಪ್ರಾರಂಭ ಆದಂತ ಸಂದರ್ಭದಲ್ಲಿ ಗಿಡಗಳಲ್ಲಿ ಹೊಂಬಾಳೆ ಚಿಕ್ಕದಾಗಿರುತ್ತದೆ, ಕೆಲವು ಸಂದರ್ಭದಲ್ಲಿ ಸರಿಯಾಗಿ ಹೊರಗೆ ಬರೋದಿಲ್ಲ, ಒಣಗುವಂತ ಸಂದರ್ಭ ಸರ್ವೇ ಸಾಮಾನ್ಯ ಇರ್ತದೆ. ಪ್ರತಿ ಗಿಡದಲ್ಲಿ ಇದೇ ಮೊದಲನೇ ಹೊಂಬಾಳೆ ಒಣಗ್ತಾ ಇರೋದ ಅಥವಾ 2-3 ಹೊಂಬಾಳೆ ಪೂರ್ತಿ ಒಣಗ್ತಾ ಇದಾವ? ಈಗ 2-3 ವರ್ಷದಿಂದನೂ ಸರ್. 2-3 ವರ್ಷದಿಂದನೂ ಒಣಗ್ತಾ ಇದೆ. ಬಿಡ್ರಿ, ಅದು ಮಾಮೂಲಿ ಆಯ್ತು. ಆಮೇಲೆ 2ನೇ ವರ್ಷದ ಮಾಮೂಲಿ ಅಂತ ತಿಳ್ಕೊಂಡು 3ನೇ ವರ್ಷದಿಂದನೂ ಸುಮಾರು ಹಿಂಗಾರಗಳು ಒಣಗ್ಬಿಡ್ತಾ ಇದಾವ. ಒಂದ್ ಗಿಡದಲ್ಲಿ ಬಿಟ್ಟಂತ 2-3 ಹಿಂಗಾರ ಪೂರ್ತಿ ಒಣಗ್ತಾ ಇದಾವ ಅಥವಾ ಒಂದ್ ಮಾತ್ರ ಒಣಗ್ತಾ ಇದೆಯಾ? ಒಂದ್ ವರ್ಷ ಮುಗಿತು, 7ನೇ ವರ್ಷ ಮುಗಿತು, 3ನೇ ವರ್ಷ ಬಂದಿದ್ ಹಿಂಗಾರನು ಒಂದೊಂದು ಒಣಗ್ಬಿಡ್ತದಾವ. ಕೆಲವು ಒಣಗಿರ ಅಂತ ಹಿಂಗಾರನ ಗಿಡದಿಂದ ತೆಗ್ದಿದಿರೋ ಹಂಗೆ ಬಿಟ್ಟಿದಿರ ಸರ್? ಮ್ಯಾಲ ಹೋಗಿರೋ ತೆಗ್ಯಲ್ಲ ಸರ್, ಕೆಳಗಿರೋ ತೆಗಿತೀವಿ, ಹಿಂಗೆ ಮಾಡ್ತಿದೀವಿ. ಓಕೆ ಓಕೆ ಓಕೆ, ಆಯ್ತು ಸರ್. ಈಗ ತಮ್ಮ ಹತ್ರ ನಾನು ಮನವಿ ಮಾಡೋದೇನಪ್ಪಾ ಅಂದ್ರೆ, ಯಾವುದೇ ಹಿಂಗಾರ ಒಣಗಿದ್ದಂತ ಸಂದರ್ಭದಲ್ಲಿ ಅದು ಅಲ್ಲೇ ಉಳಿದಿದ್ರೆ ದಯವಿಟ್ಟು ನೀವು ಕೊನೆಯ ಕೊಯ್ಲು ಏನಿರುತ್ತಲ್ಲ, ಕೊನೆಯ ಕೊಯ್ಲು ಸಂದರ್ಭದಲ್ಲಿ ಒಣಗಿರೋಂತ ಹಿಂಗಾರಗಳನ್ನ ದಯವಿಟ್ಟು ಅಲ್ಲಿಂದ ಕಿತ್ಬಿಡಿ ಸರ್. ಯಾಕಪ್ಪ ಅಂದ್ರೆ, ಈಗ ಒಣಗಿರ ಹಿಂಗಾರ ಅಲ್ಲೇ ಇದ್ದಂತ ಸಂದರ್ಭದಲ್ಲಿ ಏನಾಗುತ್ತೆ, ತಮ್ಮ ತೋಟದಲ್ಲಿ ಇರುವಂತ ರೋಗ ಕೀಟಗಳು ಆ ಹಿಂಗಾರದಲ್ಲಿ ಸೇರ್ಕೊಳ್ಳುತ್ತೆ ಸರ್. ಹೊಸ ಹಿಂಗಾರ ಒಡೆಯಂತ ಸಂದರ್ಭದಲ್ಲಿ ಆ ಶಿಲೀಂಧ್ರಗಳಾಯ್ತು ಅಥವಾ ಕೀಟಗಳಾಯ್ತು, ಆ ಹೊಸ ಹಿಂಗಾರಕ್ಕೆ ಅದು ಹತ್ಕೊಳ್ಳುತ್ತೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಜಾಸ್ತಿ ಪ್ರಮಾಣದಲ್ಲಿ ನಿಮಗೆ ಹೊಸ ಹಿಂಗಾರನು ಕೂಡ ಪೂರ್ತಿ ಪ್ರಮಾಣದಲ್ಲಿ ಬಲಿಯಾಗಿ ಬಿಡದಲ್ಲೇ, ಜಾಸ್ತಿ ನೀವೇನು ಔಷಧಿ ಅಥವಾ ಯಾವ್ದು ಸಿಂಪರಣೆ ಮಾಡಿಲ್ಲ ಅಂತ ಸಂದರ್ಭದಲ್ಲಿ ಆ ಹಿಂಗಾರನು ಒಣಗುವಂತ ಸಾಧ್ಯತೆ ಇರ್ತದೆ. ಹಾಗಾಗಿ ನೀವು ಫಸ್ಟ್ ಹಿಂಗಾರನ ಪೂರ್ತಿ ಪ್ರಮಾಣದಲ್ಲಿ ತೆಗೆದು ಬಿಡಿ ಕೊನೆ ಹಂತದಲ್ಲಿ, ಒಂದು ವಿಚಾರ. ಅದ್ರ ಜೊತೆಗೆ ನೀವು ಹಿಂಗಾರ ತೆಗೆಯೋದು ಒಂದೇ ಪರಿಹಾರ? ಇಲ್ಲ ಇಲ್ಲ, ಅದಕ್ಕೆ ಔಷಧಿ ಸಿಂಪರಣೆನೂ ಹೇಳ್ತಾ ಇದೀನಿ ಸರ್. ಅದೇ ಅದೇ, ಈಗ ಔಷಧಿ ಸಿಂಪರಣೆನೂ ಈಗ ಹೇಳ್ತಾ ಇದೀನಿ ತಮಗೆ. ಅದಕ್ಕೇನಪ್ಪ ಅಂತ ಹೇಳಿದ್ರೆ, ಶಿಲೀಂಧ್ರ ನಾಶಕ ಮ್ಯಾಂಕೋಸೆಬ್ ಅಂತ ಸಿಗುತ್ತೆ ಅಥವಾ ಕಾರ್ಮಂಡೈಸಿಯಂ ಅಂತ, ಅದು 1 gram/1 liter ನೀರಿಗೆ ಹಾಕೊಂಡು ಅದ್ರ ಜೊತೆಗೆ ಕ್ಲೋರೋಪೈರಿಪಾಸ್ 25 EC, ಅದು 1.25 ml, ಅದು ಕೀಟನಾಶಕ. ಅದ್ರ ಜೊತೆಗೆ ಸ್ವಲ್ಪ ಪ್ರಮಾಣದಲ್ಲಿ ಮೈಕ್ರೋನ್ಯೂಟ್ರಿಯಂಟ್ ಕೂಡ ನೀವು ಹಾಕಬಹುದು, ಒಂದು 3 ml 1 liter ನೀರಿಗೆ ಮೈಕ್ರೋನ್ಯೂಟ್ರಿಯಂಟ್ ಲಿಕ್ವಿಡ್, ಇದು ಸೂಕ್ಷ್ಮ ಪೋಷಕಾಂಶಗಳು ಅಂತ ಸಿಗುತ್ತೆ ನಿಮಗೆ. ಕೃಷಿ ಇಲಾಖೆಯಲ್ಲೂ ಸಿಗುತ್ತೆ ಅಥವಾ ಅಂಗಡಿಗಳಲ್ಲೂ ಮೈಕ್ರೋನ್ಯೂಟ್ರಿಯಂಟ್ ಸಿಗುತ್ತೆ. ಅದನ್ನ ನೀವು 3 ml ಪ್ರತಿ ಲೀಟರ್ ನೀರಿಗೆ ಅಥವಾ 3 gram/1 liter ನೀರಿಗೆ ಹಾಕೊಂಡು ಮೂರನ್ನು ಸೇರಿಸ್ಬಿಟ್ಟು, ಒಂದು ನೀವು ಫೆಬ್ರವರಿ ತಿಂಗಳಲ್ಲಿ ಅಥವಾ ಮಾರ್ಚ್ ತಿಂಗಳಲ್ಲಿ ನೀವು ಒಂದು ಸಿಂಪರಣೆನ ಕೈಗೊಳ್ಳ್ರಿ ಸರ್. ಸಮಯ ಆಗ್ತಾ ಬಂದಿದೆ, ಇನ್ನೊಬ್ಬರು ಒಂದು ಸಂದೇಶ. ನಿಮಗೆ ಉತ್ತರ ಸಿಕ್ಕಿದೆ ಅನ್ಕೊಳ್ಳೋಣ. ಧನ್ಯವಾದ. ಧನ್ಯವಾದ. ಇನ್ನೊಂದು ವಾಟ್ಸ್ಆಪ್ ಸಂಖ್ಯೆ ವಾಟ್ಸ್ಆಪ್ ಸಂದೇಶ ಬಂದಿದೆ ಸರ್. ಇವರು ಗುರುರಾಜ್ ಶಾಂತಿಪುರದಿಂದ, 3 ವರ್ಷದ ಅಡಿಕೆ ಗಿಡ ಏನಂದ್ರೆ ಹಳದಿಯಾಗಿ ಎಲೆ ಮೇಲೆ ಚುಕ್ಕೆ ಚುಕ್ಕೆ ಆಗಿ ಉದುರ್ತಾ ಇದೆ ಅಂತ ಹೇಳ್ತಾ ಇದಾರೆ. 1 ನಿಮಿಷದಲ್ಲಿ ಇವರಿಗೆ ಯಾವ ರೀತಿಯಿಂದ ತಾವು ಸಲಹೆ ಕೊಡ್ತೀರಾ? ಈ ಚಿಕ್ಕ ಗಿಡಗಳಲ್ಲಿ ನಾನು ತಮಗೆ ಈಗಾಗಲೇ ಹೇಳಿದೆ, ನಮ್ದು ಏನು ನುಸಿ ಇದೆ, ಮೈಟ್ಸ್ ಡ್ಯಾಮೇಜ್ ಮೇಜರ್ ಆತರ ಆಗ್ಲಿಕ್ಕೆ ಕಾರಣ ಇರುತ್ತದೆ. ಮೈಟ್ಸ್ ಡ್ಯಾಮೇಜ್ಗೆ ಈಗ ಕೆಳಗೆ ಎಲೆನ ರಸನ ಇರ್ತದೆ, ಮೇಲ್ಭಾಗದಲ್ಲಿ ಹಳದಿ ಆಗ್ತಾ ಬರುತ್ತೆ. ತದನಂತರ ಬಿಸಿಲು ಜಾಸ್ತಿ ಇದ್ದಂತ ಸಂದರ್ಭದಲ್ಲಿ ಪೂರ್ತಿ ಎಲೆ ಒಣಗೋಗಂತ ಸಂದರ್ಭ ಜಾಸ್ತಿ ಇರ್ತದೆ. ಹಾಗಾಗಿ ಅದಕ್ಕೆ ಬಹಳ ಮುಖ್ಯವಾಗಿ ನಾನು ಈಗಾಗಲೇ ಹೇಳಿದೆ, ಆ ಕೀಡೆಗೆ ನಾವು ಒಂದು ಕೀಟನಾಶಕ ಪ್ರೊಪರ್ಗೇಟ್ ಅಂತ ಸಿಗ್ತದೆ, ಅದನ್ನ 2 ml ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಒಂದು ಸಿಂಪರಣೆ, ಅದು ಬಹಳ ಮುಖ್ಯವಾಗಿ ರೈತರು ಗಮನಿಸಬೇಕು, ಆ ಪದ್ಧತಿನ ಫಾಲೋ ಮಾಡಬೇಕಾಗುತ್ತೆ. ಎಲೆ ಕೆಳಗೆ ಸಿಂಪರಣೆ ಮಾಡಬೇಕು, ಯಾಕಂದ್ರೆ ಅದು ಡ್ಯಾಮೇಜ್ ಮಾಡುವಂತದ್ದು, ಅದು ಜೀವಿಸುವಂತದ್ದು ಎಲೆ ಕೆಳಗಿರ್ತದೆ. ಆಗ ಎಲೆ ಕೆಳಗೆ ಸಿಂಪರಣೆ ಮಾಡಿದ್ರೆ ಬಹಳ ಹತೋಟಿಗೆ ಬರ್ತದೆ, ಅದೇ ರೀತಿ ಗಿಡನೂ ಮುಂದೆ ಬೆಳವಣಿಗೆ ಆಗ್ತದೆ. ರೈತ ಬಾಂಧವರೇ, ಇದು ನೇರ ಫೋನಿನ ಕಾರ್ಯಕ್ರಮ ಆಗಿತ್ತು. ನಮ್ ಜೊತೆ ಯತಿರಾಜ್ ಕೆ ಅವರು, ಹಿರಿಯ ಸಹಾಯಕ ತೋಟಗಾರಿಕೆ ನಿರ್ದೇಶಕರು ಇದ್ರು. ತಮಗೆಲ್ಲ ಉತ್ತರ ಸಿಕ್ಕಿದೆ ಅನ್ಕೊಳ್ಳೋಣ. ಮತ್ತೆ ಮುಂದಿನ ವಾರ ಇನ್ನೊಂದು ವಿಚಾರದೊಂದಿಗೆ, ಇನ್ನೊಂದು ವಿಷಯದೊಂದಿಗೆ ಮತ್ತೆ ನೇರ ಪ್ರಸಾರದಲ್ಲಿ ತಮ್ಮ ಜೊತೆ ಇರ್ತೀನಿ ಅಂತ ಹೇಳುತ್ತಾ ಇವತ್ತಿನ ಹವಾಮಾನ ವರದಿ ತಿಳ್ಕೊಳ್ಳೋಣ. ಶಿವಮೊಗ್ಗ, ಭದ್ರಾವತಿ, ಚಿಕ್ಕಮಗಳೂರು, ದಾವಣಗೆರೆಯಲ್ಲಿ ಕನಿಷ್ಠ 19 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ದಾಖಲಾಗಿತ್ತು, ಜೊತೆಗೆ 24 ಡಿಗ್ರಿ ಸೆಲ್ಸಿಯಸ್ನಷ್ಟು ಗರಿಷ್ಠ ತಾಪಮಾನ ಇತ್ತು. ಏನು ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ವಾಯುಭಾರ ಕುಸಿತದಿಂದ ಇನ್ನೊಂದೆರಡು ದಿವಸ ಮಳೆ ಜೋರಾಗಿನೇ ಆಗಬಹುದು ಅಂತ ಊಹೆ ಮಾಡಲಾಗಿದೆ. ಇದು ಆಗಬಹುದು, ಆಗದೇನೆ ಇರಬಹುದು, ಎಚ್ಚರಿಕೆ ವಹಿಸಲು ಮಾತ್ರ ವಹಿಸಿ ಅಂತ ಹೇಳಿದ್ದಾರೆ.